ನಮಸ್ಕಾರ ರೈತ ಬಾಂಧವರೇ, ಇವತ್ತಿನ ಕಲ್ಯಾಣ ಕೃಷಿ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ರೈತ ಬಾಂಧವರೇ, ಇವತ್ತು ನಾವು ಕಲ್ಲಂಗಡಿ ಬೆಳೆಯ ಬೇಸಾಯ ಕ್ರಮಗಳನ್ನ, ಅಂದ್ರೆ ಕಲ್ಲಂಗಡಿನ ಹೇಗೆ ಬೆಳಿಬೇಕು, ಯಾವಾಗ ಬೆಳಿಬೇಕು ಮತ್ತು ಯಾವ ಹವಾಮಾನದಲ್ಲಿ ಬೆಳಿಬೇಕು, ಯಾವ ಮಣ್ಣು ಅದಕ್ಕೆ ಸೂಕ್ತ, ಇನ್ನೂ ಹಲವಾರು ವಿಷಯಗಳ ಬಗ್ಗೆ ಇವತ್ತು ಮಾಹಿತಿಯನ್ನ ಮಾಡಿಕೊಡ್ತೀವಿ. ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗೆ ಮಾಹಿತಿ ಮಾಡಿಕೊಡ್ಲಿಕ್ಕೆ ನಮ್ಮ ಜೊತೆಗಿದ್ದಾರೆ ಕಲಬುರಗಿಯ ಕೃಷಿ ಮಹಾವಿದ್ಯಾಲಯದ ತೋಟಗಾರಿಕಾ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಸತೀಶ್ ಕುಮಾರ್ ಕಾಳೆ ಅವರು. ಸರ್ ನಮಸ್ಕಾರ. ತಮಗೂ ಎಲ್ಲ ರೈತ ಬಾಂಧವರಿಗೂ ಧನ್ಯವಾದಗಳು ಸರ್. ಸರ್, ಕಲ್ಲಂಗಡಿ ಅನ್ನೋದು ಒಂದು ಹಣ್ಣಿನ ಬೆಳೆ, ಅದು ಈಗ ನಾವು ನೋಡ್ತಿದ್ದಂಗೆ ವರ್ಷವಿಡೀ ನಾವು ಕಲ್ಲಂಗಡಿಯನ್ನು ಮಾರ್ಕೆಟ್ನಲ್ಲಿ ನೋಡ್ತಾ ಇರ್ತೇವೆ. ಅದು ವಿಶೇಷವಾಗಿ ಬೇಸಿಗೆಯಲ್ಲಿ ಹೆಚ್ಚು ಬಳಸತಕ್ಕಂತ ಒಂದು ಬೆಳೆ. ಇವತ್ತು ತಾವು ಈ ಕಲ್ಲಂಗಡಿ ಬೆಳೆಯ ಒಂದು ಬೇಸಾಯ ಕ್ರಮಗಳು, ಅಂದ್ರೆ ಕಲ್ಲಂಗಡಿನ ಹೇಗೆ ಬೆಳಿಬೇಕು, ಯಾವಾಗ ಬೆಳೆದ್ರೆ ಸೂಕ್ತ ಮತ್ತೆ ಯಾವ ಒಂದು ಬೀಜ ಅಥವಾ ಸಸಿಗಳನ್ನು ಆಯ್ಕೆ ಮಾಡ್ಕೋಬೇಕು, ಇದರ ಒಂದು ಬೇಸಾಯ ಕ್ರಮಗಳ ಬಗ್ಗೆ ತಾವು ಇವತ್ತು ನಮ್ಮ ರೈತ ಬಾಂಧವರಿಗೆ ತಿಳಿಸ್ಕೊಡ್ಬೇಕು. ಮೊದಲಿಗೆ ಕಲ್ಲಂಗಡಿ ಬೆಳೆ ಅನ್ನೋದು ನಾವು ಆಗ್ಲೇ ಹೇಳ್ದಂಗೆ ವರ್ಷವಿಡೀ ನಾವು ಕಾಣ್ತಿರ್ತೀವಿ, ಆದ್ರೆ ಯಾವ ಒಂದು ಹವಾಮಾನಕ್ಕೆ ಇದು ಸೂಕ್ತ ಮತ್ತೆ ಯಾವ ಸಂದರ್ಭದಲ್ಲಿ ಇದನ್ನ ಬೆಳಿಬೇಕು ಅನ್ನೋದ್ರ ಬಗ್ಗೆ ಹೇಳಿ ಸರ್. ತಾವು ಹೇಳಿದ ಹಾಗೆ ಇದು ಇತ್ತೀಚೆಗೆ ಮಾರುಕಟ್ಟೆಯಲ್ಲಿ ನಾವು ವರ್ಷ ಪೂರ್ತಿ ಕಲ್ಲಂಗಡಿಯನ್ನು ಬೆಳೆಯನ್ನು ನೋಡ್ತಾ ಇದ್ದೀವಿ. ಸೊ ತಾವು ಕೇಳಿದ ಹಾಗೆ ಸೂಕ್ತವಾದ ಸಮಯ ತಮಗೆಲ್ಲ ಗೊತ್ತಿರೋದು, ಸುಮಾರು ವರ್ಷಗಳಿಂದ ಈ ಕಲ್ಲಂಗಡಿ ಬೆಳೆಯನ್ನು ಬೇಸಿಗೆ ಕಾಲದಲ್ಲಿನೇ ಪ್ರಚಲಿತವಾಗಿ ಬೆಳೀತಕ್ಕಂಥದ್ದು ವಾಡಿಕೆ ಇದೆ. ಇತ್ತೀಚೆಗೆ ಏನಾಗಿದೆ ಅಂದ್ರೆ ರೈತರು ಏನಪ್ಪಾ ಅಂದ್ರೆ ಕಮರ್ಷಿಯಲ್ ಪಾಯಿಂಟ್ ದುಡ್ಡು ರೈತರು ಹೆಚ್ಚು ಸಂಪಾದನೆ ಮಾಡೋಗೋಸ್ಕರ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಬೇಸಿಗೆ ಕಾಲದ ಜೊತೆಗೆ ಮಳೆಗಾಲ ಮತ್ತು ನಾವು ಮಾರುಕಟ್ಟೆಯಲ್ಲಿ ನೋಡಿದಾಗ ವರ್ಷವಿಡೀ ನಮಗೆ ಕಲ್ಲಂಗಡಿಯನ್ನ ನಾವು ಕಾಣಬಹುದು. ಕಲ್ಲಂಗಡಿ ವರ್ಷವಿಡೀ ಬೆಳೆಯಬಹುದು, ಆದ್ರೆ ಸಕ್ಕರೆ ಅಂಶ ಏನಿದೆ ಅಲ್ಲ ಈ ಬೇಸಿಗೆ ಕಾಲದಲ್ಲಿ ಚೆನ್ನಾಗಿ ಸಿಹಿಯಾದ ನಾವು ಕಲ್ಲಂಗಡಿಯನ್ನ ಸೇವಿಸಬಹುದು. ಕಂಪೇರ್ ಟು ನಾವು ಮಳೆಗಾಲ ಮತ್ತು ಇನ್ನಿತರ ಚಳಿಗಾಲದ ಅವಧಿಯಲ್ಲಿ ಬೆಳೆದರೆ ಸಕ್ಕರೆ ಅಂಶ ಸಿಹಿಯಾದ ಅಂಶ ಕಡಿಮೆ ಇರಬಹುದು. ಸೊ ಅದಕ್ಕಾಗಿ ಹೆಚ್ಚಾಗಿ ರೈತರು ಏನಪ್ಪಾ ಅಂದ್ರೆ ಈ ಬೇಸಿಗೆ ಕಾಲದಲ್ಲಿನೇ ಈ ಕಲ್ಲಂಗಡಿ ಬೇಸಾಯವನ್ನ ಮಾಡಿದ್ರೆ ಬಹಳಷ್ಟು ಉತ್ತಮ. ಅಂದ್ರೆ ಈಗ ಬೇಡಿಕೆ ಐತೆ ಅಂತೇಳಿ ನಾವು ಬೆಳೀತಾ ಇದ್ದೀವಿ ಸರ್. ಅಷ್ಟೇ, ಆದ್ರೆ ಸೂಕ್ತವಾದ ಕಾಲ ಬೇಸಿಗೆ ಕಾಲ, ಅದು ಈ ಸ್ಪೆಷಲಿ ಡಿಸೆಂಬರ್ ಎಂಡ್ ಅಥವಾ ಜನವರಿಗೆ ನಾಟಿ ಮಾಡಿದ್ರೆ ಸುಮಾರು ಇತ್ತೀಚೆಗೆ ತಾವು ನೋಡಿದ ಹಾಗೆ 60-75 ದಿನಗಳ ಒಳಗೆ ನಾವು ಕಟಾವಿಗೆ ಬರ್ತಕ್ಕಂಥ ತಳಿಗಳು ಇದ್ದಾವೆ. ಸೊ ಆಲ್ಮೋಸ್ಟ್ 2 ತಿಂಗಳ ಒಳಗಾಗಿ ನಾವು ಬೆಳೆಯನ್ನ ಕಟಾವು ಮಾಡಿ ನಾವು ಮಾರುಕಟ್ಟೆಗೆ ಕಳಿಸಬಹುದು. ಅದು ಸೂಕ್ತವಾದ ಕಾಲ ಬೇಸಿಗೆ ಕಾಲ ಅಂತ ನಾವು ಹೇಳ್ತೇವೆ. ಸರ್, ಈಗ ನಾವು ಗುಲ್ಬರ್ಗಾ ಜಿಲ್ಲೆ ಒಂದು ವ್ಯಾಪ್ತಿ ಇಟ್ಕೊಂಡ್ರೆ ಸಾಕಷ್ಟು ಕಡೆ ಬ್ಲಾಕ್ ಸಾಯಿಲ್ ಅಂತ ನಾವು ಎರೆ ಮಣ್ಣು ಅಂತ ಹೇಳ್ತೇವಲ್ಲ ಅದೇ ಜಾಸ್ತಿ ಇರೋದು. ನಮ್ ಕಲಬುರಗಿ ಜಿಲ್ಲೆ ಕಲ್ಲಂಗಡಿ ಬೆಳಿಲಿಕ್ಕೆ ಸೂಕ್ತ ಇದೆಯಾ ಹೇಗೆ ಅನ್ನೋದು. ತಮಗೆ ಮೊದಲು ಕಲ್ಲಂಗಡಿಯ ಕಿರುಪರಿಚಯ, ಯಾಕಪ್ಪ ಅಂದ್ರೆ ಕಲ್ಲಂಗಡಿ ಯಾಕೆ ತಿನ್ಬೇಕು, ಅದರ ಉಪಯೋಗ ಏನು ಅಂತ ನಾನು ಹೇಳ್ಕೊಡ್ತೇನೆ. ಯಾಕಂದ್ರೆ ಕಲ್ಲಂಗಡಿಯಲ್ಲಿ ತಾವು ನೋಡಿದ ಹಾಗೆ ಸುಮಾರು 91% ಏನಪ್ಪಾ ಅಂದ್ರೆ ನೀರಿನ ಅಂಶ ಹೆಚ್ಚಾಗಿರೋದು. ಹಾರ್ಡ್ಲಿ 9% ಏನಿದೆ ಅಲ್ಲ ಅದರಲ್ಲಿ ವಿಟಮಿನ್ ಎ ಇದೆ, ವಿಟಮಿನ್ ಸಿ ಇದೆ ಮತ್ತು ಫಾಸ್ಫರಸ್, ಪೊಟ್ಯಾಸಿಯಮ್ ಮತ್ತು ಲೈಕೋಪಿನ್ ಕಂಟೆಂಟ್ ಎಲ್ಲಾ ಪದಾರ್ಥಗಳು ಇದರಲ್ಲಿ ಇದೆ. ಹೆಚ್ಚಾಗಿ ಬೇಸಿಗೆಯಲ್ಲಿ ನಾವು ಏನಪ್ಪಾ ಅಂದ್ರೆ ಹೈಡ್ರೇಷನ್ ಅಂತ ಏನ್ ಹೇಳ್ತೇವಲ್ಲ ಅಂತ ಸಮಯದಾಗ ಈ 91% ನೀರಿನ ಅಂಶ ಇರುವುದರಿಂದ ನಾವು ಬಹಳಷ್ಟು ಒಳ್ಳೆಯದು ಬೇಸಿಗೆ ಕಾಲದಲ್ಲಿ ಇದನ್ನು ಕುಡಿತೀವಿ. ಸೊ ಅದೇ ರೀತಿಯಾಗಿ ಇದರಲ್ಲಿ ಒಂದು ಕಪ್ ಜ್ಯೂಸ್ ಅಪ್ಪ ಅಂದ್ರೆ 152 ಗ್ರಾಂ ನಾವು ವೇಟ್ ಹೇಳ್ತೀವಿ. ಸೊ ಅದರಲ್ಲಿ ಇರ್ತಕ್ಕಂತ ಒಂದು ಕಪ್ ಜ್ಯೂಸ್ ನಲ್ಲಿ ಏನೇನು ಪೋಷಕಾಂಶಗಳು ಇದ್ದಾವೆಪ್ಪ ಅಂದ್ರೆ ಕ್ಯಾಲೋರಿ ಇದೆ 46, 139 ಗ್ರಾಂ ನೀರಿನ ಅಂಶ ಇದೆ ಮತ್ತು ಕಾರ್ಬೋಹೈಡ್ರೇಟ್, ಸರಳವಾಗಿ ಕಾರ್ಬೋಹೈಡ್ರೇಟ್ ನಾವು ಏನು ಹೇಳ್ತಿದ್ವಲ್ಲ ಅದು ಕೂಡ 11.5 ಗ್ರಾಂ ಕಾರ್ಬೋಹೈಡ್ರೇಟ್ ಇದೆ. ಪ್ರೋಟೀನ್ 0.6% ಇದೆ. ಸಕ್ಕರೆ ಅಂಶ ಕೂಡ 9.4. ಸೊ ಸಕ್ಕರೆ ಅಂಶ ಇದರಲ್ಲಿ ಹೆಚ್ಚಾಗಿ ಇದೆ, ಬಟ್ ಇದು ಡಯಾಬಿಟಿಕ್ ಪೇಷಂಟ್ಗೂ ಒಳ್ಳೇದು. ಹೆಚ್ಚಾಗಿ ನಾವು ಗ್ಲೈಸೋಮಿ ಇಂಡೆಕ್ಸ್ ಏನ ಹೇಳ್ತೀವಲ್ಲ ಹೆಚ್ಚಿಗೆ ಇದೆ, ಆದರೆ ಇದು ನಾವು ದೇಹದಲ್ಲಿ ತೊಗೊಂಡಾಗ ಸಕ್ಕರೆಯನ್ನ ನಮ್ಮ ಇನ್ಸುಲಿನ್ ಲೆವೆಲ್ ಅನ್ನ ಹೈ ಮಾಡೋದಿಲ್ಲ. ಸೊ ಇಮಿಡಿಯೇಟ್ ಆಗಿ ಕರಗುತ್ತೆ. ಸೊ ಅದಕ್ಕಾಗಿ ನಾವು ನ್ಯಾಚುರಲ್ ಶುಗರ್ ಪೇಷಂಟ್ ಕೂಡ ಕಲ್ಲಂಗಡಿಯನ್ನು ತಿನ್ನಬಹುದು. ಸೊ ನಾರು ಪದಾರ್ಥ ಕೂಡ ಹೆಚ್ಚಾಗಿ ಈ ಹಣ್ಣಿನಲ್ಲಿ ಇರೋದು. ಸೊ ಇದು ಒಂದು ಕಪ್ ಜ್ಯೂಸ್ ನಲ್ಲಿ ಇರತಕ್ಕಂತ ಪೋಷಕಾಂಶಗಳು. ಅದೇ ರೀತಿಯಾಗಿ ಇತ್ತೀಚೆಗೆ ನಾವು ನೋಡ್ತಾ ಇದ್ದಾಗೆ ಕಲ್ಲಂಗಡಿಯಲ್ಲಿ ಬೀಜವನ್ನ ತಿಂತಾ ಇದ್ದಾರೆ ಜಾಸ್ತಿಯಾಗಿ. ಸೊ ಇದು ಬಹಳಷ್ಟು ಪ್ರಾಮುಖ್ಯತೆ ನಮ್ಮ ದೇಹದಲ್ಲಿ ಇರ್ತಕ್ಕಂತ ಬೊಜ್ಜು ಆಗಿರಬಹುದು, ಆಂಟಿ ಆಕ್ಸಿಡೆಂಟ್ಸ್ ಮತ್ತೆ ಇದು ಬಹಳಷ್ಟು ಒಮೆಗಾ. ಯಾಕಂದ್ರೆ ಮೇನ್ ಆ ಕಲ್ಲಂಗಡಿ ಬೀಜದಲ್ಲಿ ಒಮೆಗಾ 6 ಅಂತ ಏನ್ ಹೇಳ್ತೀವಲ್ಲ ಅದು ಈ ಕಲ್ಲಂಗಡಿ ಬೀಜದಲ್ಲಿ ಹೆಚ್ಚಾಗಿರೋದು ಮತ್ತೆ ಸಣ್ಣ ಮಿನರಲ್ಸ್ ಅಂತ ಏನಾಯ್ತು, ಜಿಂಕು ಮತ್ತೆ ಕಾಫರ್ ಅಂತ ಹೇಳಿದೆ. ಸೊ ಇದು ಹೇರಳವಾಗಿರೋದ್ರಿಂದ ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಕೊಬ್ಬನ್ನ ಕರಗಿಸಲಿಕ್ಕೆ ಬಹಳಷ್ಟು ಉತ್ತಮವಾಗಿದೆ. ಸೊ ಈ ದೃಷ್ಟಿಯಿಂದ ಕಲ್ಲಂಗಡಿಯು ಕೂಡ ಜ್ಯೂಸು ಮತ್ತು ಬೀಜಗಳು ಬಹಳಷ್ಟು ನಮ್ಮ ದೇಹದ ಆರೋಗ್ಯವನ್ನು ಕಾಪಾಡೋದಕ್ಕೆ ರೋಗ ನಿರೋಧಕ ಶಕ್ತಿಯಾಗಿರಬಹುದು, ಹಾರ್ಟ್ ಡಿಸೀಸ್ ಆಗಬಹುದು, ಕ್ಯಾನ್ಸರಸ್, ಯಾವುದೇ ನಮ್ಮ ದೇಹಕ್ಕೆ ಬರ್ತಕ್ಕಂಥ ರೋಗಗಳನ್ನು ತಡೆ ಹಿಡಿಯುವ ಶಕ್ತಿ ಈ ಕಲ್ಲಂಗಡಿಗೆ ಬೀಜ ಮತ್ತು ರಸದಲ್ಲಿ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಈಗ ಯಾವ ಮಣ್ಣು ಸೂಕ್ತ ಅಂತಾರೆ ಕಲ್ಲಂಗಡಿ ಬೆಳಿಲಿಕ್ಕೆ? ಯಾವುದೇ ನಾವು ತೋಟಗಾರಿಕೆ ಬೆಳೆ ಬೆಳಿಬೇಕಾದ್ರೆ ನೀರು ಚೆನ್ನಾಗಿ ಬಸಿದು ಹೋಗುವ ಮತ್ತು ಹೆಚ್ಚಾಗಿ ಸಾವಯವ ಆರ್ಗ್ಯಾನಿಕ್ ಕಾರ್ಬನ್ ಅಂತ ಏನ್ ಹೇಳ್ತೀವಿ ಅಂತ ಮಣ್ಣನ್ನು ಫರ್ಟೈಲ್ ಸಾಯಿಲ್ ಅಂತ ಹೇಳ್ತೀವಿ. ಅಂತ ಮಣ್ಣು ಸುಮಾರು ಪಿಎಚ್ ಅಂದ್ರೆ 6.5-7.5 ಕೂಡ ಪಿಎಚ್ ರಸಸಾರ ಈ ಮಣ್ಣು ಸೂಕ್ತವಾದ ಮಣ್ಣು. ಸೊ ಇದು ಮರಳು ಕೆಂಪು ಮಿಶ್ರಿತ ಮಣ್ಣು, ಅದರಲ್ಲಿ ನೀರು ಬಸಿದು ಹೋಗಬಹುದು. ನಾವು ಕಪ್ಪು ಮಿಶ್ರಿತ ಮಣ್ಣುಗಳನ್ನು ಬರಿಬಹುದು, ಬಟ್ ನೀರನ್ನ ಡ್ರೈನೇಜ್ ಆಗ್ತಕ್ಕಂತ ಮಣ್ಣನ್ನ ಹೆಚ್ಚಾಗಿ ಸೂಕ್ತವಾದ ಮಣ್ಣು ಅಂತ ನಾವು ಹೇಳಕ್ಕೆ ಇಷ್ಟಪಡ್ತೇವೆ. ಸರ್, ಮಾರ್ಕೆಟ್ ನಲ್ಲಿ ನೋಡ್ತಿರ್ತೇವೆ ಕೆಲವು ಕರಿದಿರ್ತವೆ, ಕೆಲವು ಹಸಿರಿರ್ತವೆ, ಈ ತರ ಸ್ವಲ್ಪ ನಾವು ವೆರೈಟಿ ನೋಡ್ತಿರ್ತೇವೆ ಕಲ್ಲಂಗಡಿಯಲ್ಲಿ ಎಷ್ಟು ಜಾತಿ ಇದಾವೆ, ಯಾವ ಒಂದು ತಳಿ ಲಾಭದ ದೃಷ್ಟಿಯಿಂದ ಇಟ್ಕೊಂಡು ನಮ್ಮ ರೈತರು ಬೆಳೆದ್ರೆ ಸೂಕ್ತ ಅಂತ ಹೇಳ್ತಾರೆ? ಹವಾಗುಣ ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ ಬೆಳೆಗಳು. ನಾವು ಈ ತಳಿಗಳು ಏನಪ್ಪಾ ಅಂದ್ರೆ ಕೆಲವೊಂದು ವಾತಾವರಣ ಹವಾಗುಣಕ್ಕೆ ಸೂಟಬಲ್ ಆಗ್ತಕ್ಕಂಥ ತಳಿಗಳು ನಮ್ಮ ಈ ಭಾಗದಲ್ಲಿ ಬೆಳೀತಾ ಇದ್ರೆ. ಹವಾಗುಣ ಹೇಗಿರಬೇಕಂತಂದ್ರೆ ತಮಗೆತ್ತಿರುವ ಹಾಗೆ ಇದು ಏನಪ್ಪಾ ಅಂದ್ರೆ ಉಷ್ಣವಲಯ ಮತ್ತು ಟ್ರಾಪಿಕಲ್ ಅಂಡ್ ಸಬ್ ಟ್ರಾಪಿಕಲ್ ಕ್ಲೈಮೇಟ್ ಅಂತ ಹೇಳ್ತೀವಿ. ಅಂತ ವಾತಾವರಣದಲ್ಲಿ ಈ ನಮ್ಮ ಬೆಳೆ ಸೂಕ್ತವಾದ. ಬೇಸಿಗೆ ಕಾಲ ಏನಪ್ಪಾ ಅಂದ್ರೆ ಬೇಸಿಗೆಯಲ್ಲಿ ದಿನದಲ್ಲಿ ಟೆಂಪರೇಚರ್ ಹೆಚ್ಚಾಗಿರಬೇಕು, ರಾತ್ರಿಯಲ್ಲಿ ತಂಪಾದ ವಾತಾವರಣ, ಇವೆರಡೂ ಕೋಇನ್ಸಿಡೆನ್ಸ್ ಆದಾಗ ಸಕ್ಕರೆ ಅಂಶ ಜಾಸ್ತಿ ಆಗುತ್ತೆ. ರಾತ್ರಿಯಲ್ಲಿ ತಂಪಾದ ವಾತಾವರಣ ಇರಬೇಕು, ಹಗಲಿನಲ್ಲಿ ಹೆಚ್ಚಾಗಿ ಉಷ್ಣಾಂಶ ಇರೋದ್ರಿಂದ ಸಕ್ಕರೆ ಅಂಶ ವೃದ್ಧಿಯಾಗುತ್ತೆ. ಅದಕ್ಕಾಗಿ ಈ ಹವಾಗುಣ ಬಹಳಷ್ಟು ನಮ್ಮ ಈ ಕಲಬುರಗಿ ಭಾಗ, ಬೀದರು, ಯಾದಗಿರಿ ಸೂಕ್ತವಾದ ಪ್ರದೇಶಗಳು ಇದಾವೆ. ಸೊ ಮೊದಲನೇದಾಗಿ ಟೆಂಪರೇಚರ್ ಎಷ್ಟು ಬೇಕು, ಯಾಕಂದ್ರೆ ಯಾವುದೇ ಒಂದು ಬೆಳೆ ಬೆಳೆಯೋದಕ್ಕೆ ಬೀಜ ಮೊಳಕೆ ಹೊಡೆಯೋದು ಬಹಳಷ್ಟು ಇಂಪಾರ್ಟೆಂಟ್. ಸೊ ಇದರಲ್ಲಿ ಏನಪ್ಪಾ ಅಂದ್ರೆ ಕಲ್ಲಂಗಡಿಯಲ್ಲಿ ನಾವು ಸಸಿನ ಡೈರೆಕ್ಟ್ ಆಗಿನೂ ನಾವು ಮಾಡಬಹುದು ಅಥವಾ ಬೀಜಗಳಿಂದ ಆಯ್ಕೆ ಮಾಡು. ಸೊ ಅದಕ್ಕಾಗಿ ರಾತ್ರಿ ಟೆಂಪರೇಚರ್ ಎಷ್ಟು ಬೇಕಾ ಉಷ್ಣಾಂಶ ಅಂದ್ರೆ ಸುಮಾರು 15-25 ಡಿಗ್ರಿ ಸೆಲ್ಸಿಯಸ್ ರಾತ್ರಿ ಟೆಂಪರೇಚರ್ ಮತ್ತು ಡೇ ಟೆಂಪರೇಚರ್ 35 ಮ್ಯಾಕ್ಸಿಮಮ್ 40-41 ಡಿಗ್ರಿ ಸೆಲ್ಸಿಯಸ್ ನಲ್ಲಿ ಕೂಡ ಉತ್ತಮವಾಗಿ ನಾವು ಬೆಳೆ ಬೆಳೆಯಬಹುದು. ಅದೇ ರೀತಿಯಾಗಿ ತಳಿಗಳು, ಈಗ ನಾವು ಹೇಳಿದ ಹಾಗೆ ತಮಗೆ ಗೊತ್ತಿರುವ ಹಾಗೆ ಮಾರುಕಟ್ಟೆಯಲ್ಲಿ ವಿಭಿನ್ನ ರೀತಿಯ ತಳಿಗಳಿದ್ದಾವೆ. ತಾವು ನೋಡಿರಬಹುದು ಗ್ರೀನ್ ಕಲರ್ ಇದಾವೆ, ಬ್ಲ್ಯಾಕ್ ಕಲರ್ ಇದಾವೆ, ಇತ್ತೀಚೆಗೆ ಮಾರುಕಟ್ಟೆಯಲ್ಲಿ ಹಳದಿ ಕಲರ್ದ ಹಣ್ಣುಗಳು ಕೂಡ ಬಂದಿವೆ. ಈಗ ನಾವು ಲಾಂಗ್ ಅಂತ ಹೇಳ್ತೀವಿ, ಜುಬಿಲಿ ಅಥವಾ ಡ್ರ್ಯಾಗನ್ ಟೈಪ್ ಅಂತ ಹೇಳ್ತೀವಿ, ಅವು ಏನಪ್ಪಾ ಅಂದ್ರೆ ದಪ್ಪ ಮತ್ತು ದೊಡ್ಡ ಗಾತ್ರದ ಹಣ್ಣುಗಳಿದ್ದು ಇವು ಸುಮಾರು ಒಂದು ಹಣ್ಣು ನೀವು ನೋಡಿದ ಹಾಗೆ ಸುಮಾರು 10-12 ಕೆಜಿ ಒಂದು ಹಣ್ಣು ಇರುತ್ತೆ. ಅದೇ ರೀತಿಯಾಗಿ ಐಸ್ ಬಾಕ್ಸ್ ಅಂತ ತಳಿಗಳಿದಾವೆ. ನಾವು ಬ್ಲ್ಯಾಕ್ ಕಲರ್ ಏನ್ ಹೇಳ್ತೀವಲ್ಲ, ಯೂಶುವಲ್ ಆಗಿ ರೈತರು ಗೊತ್ತಿರುವ ಹಾಗೆ ಶುಗರ್ ಬೇಬಿ ಅಂತ ಹೇಳ್ತಾ ಇದ್ದಾರೆ. ಸೊ ಅದು ಐಸ್ ಬಾಕ್ಸ್ ಟೈಪ್. ಸೊ ಐಸ್ ಬಾಕ್ಸ್ ಅಂದ್ರೆ ಆನ್ ಏನ್ ಎವರೇಜ್ ಎಷ್ಟಪ್ಪ ಅಂದ್ರೆ ಸುಮಾರು 3-3.5-4 ಕೆಜಿ ನಮ್ಮ ಒಂದು ಫ್ಯಾಮಿಲಿಗೆ ಬೇಕಾಗ್ತಕ್ಕಂತ ಇವು ಬ್ಲ್ಯಾಕ್ ಕಲರ್ದು ತಳಿಗಳು ಇದಾವೆ. ಸೊ ಎರಡು ವಿಧಗಳು ಏನಪ್ಪ ಅಂದ್ರೆ ಒಂದು ದಪ್ಪದು, ಇನ್ನೊಂದು ಬ್ಲ್ಯಾಕ್ ಕಲರ್ದು ಐಸ್ ಬಾಕ್ಸ್ ಅಂತ ಹೇಳ್ತೀವಿ. ಮೊದಲನೇದು ದಪ್ಪ ಗಾತ್ರದ ಏನಪ್ಪಾ ಅಂದ್ರೆ ಹೆಚ್ಚಾಗಿ ನಾವು ಜ್ಯೂಸ್ ಎಕ್ಸ್ಟ್ರಾಕ್ಷನ್ ಮಾಡೋದಕ್ಕೆ ಸುಮಾರು 10-12 ಕೆಜಿ ನಾವು ಮನೆಯಲ್ಲಿ ತಿಲ್ಲಕ್ಕೆ ಆಗೋದಿಲ್ಲ. ಸೊ ಅದಕ್ಕಾಗಿ ನಾವು ಜ್ಯೂಸು ಮತ್ತೆ ನಮ್ಮ ವ್ಯಾಲ್ಯೂ ಅಡಿಷನ್ ಪ್ರಾಡಕ್ಟ್ ಏನಾದ್ರೂ ಮಾಡೋದಕ್ಕೆ ಅದು ಸೂಕ್ತವಾದ ತಳಿಗಳು. ನಮ್ಮ ಟೇಬಲ್ ಪರ್ಪಸ್ ಏನು ತಿನ್ಬೇಕು ಮನೆಯಲ್ಲಿ, ನಾವು ಸ್ಮಾಲ್ ಫ್ಯಾಮಿಲಿ, ಇತ್ತೀಚೆಗೆ 4-5 ಜನ ನಾವು ಫ್ಯಾಮಿಲಿಗೆ ಇರ್ತೇವೆ. ಸೊ ಒಂದು ಹಣ್ಣು 4 ಕೆಜಿ ಇತ್ತಂದ್ರೆ ಅದು ಸೂಕ್ತವಾದ ತಳಿ ಬ್ಲ್ಯಾಕ್ ಕಲರ್. ಟೇಸ್ಟ್ ವೈಸ್ ನೋಡಿದಾಗೆ ಗ್ರೀನ್ ಬ್ಲ್ಯಾಕ್ ದೇರ್ ಇಸ್ ನೋ ಡಿಫ್ರೆನ್ಸ್, ಯಾವುದೇ ಒಂದು ಇದಿಲ್ಲ. ಸೊ ಹೆಚ್ಚಾಗಿ ಬ್ಲ್ಯಾಕ್ ಕಲರ್ದು ಶುಗರ್ ಕಂಟೆಂಟ್ ಜಾಸ್ತಿ ಇದೆ ಅಂತ ಹೇಳ್ತಾರೆ. ಬಟ್ ಅದರ ಜ್ಯೂಸ್ ನಲ್ಲಿ ಏನು TSS ವ್ಯತ್ಯಾಸ ಇರೋದಿಲ್ಲ ಸಕ್ಕರೆ ಅಂಶದಲ್ಲಿ. ಈಗ ಬೀಜ ಬಿತ್ತನೆ ಮಾಡಿದ್ರೆ ಸೂಕ್ತ ಅಂತೀರಾ ಅಥವಾ ಸಸಿ ನಾಟಿ ಮಾಡಿದ್ರೆ ಒಳ್ಳೇದಂತ? ಮೊದಲು ಏನಪ್ಪಾ ಅಂದ್ರೆ ಸುಮಾರು ಒಂದು 20 ವರ್ಷದ ಹಿಂದ್ಗಡೆ ಏನಪ್ಪಾ ಅಂದ್ರೆ ಎಲ್ಲಾ ಬೀಜಗಳನ್ನ ನಾವು ಕಲ್ಲಂಗಡಿ ಬೆಳೆಯೋದು ಎಲ್ಲಿಯಪ್ಪ ಅಂದ್ರೆ ತಮಗೆ ಗೊತ್ತಿರುವ ಹಾಗೆ ಎಲ್ಲಿ ಕೆರೆ ಹೊಳೆ ಇಂತ ಪ್ರದೇಶದಲ್ಲಿ ಆ ಮಳೆ ನೀರು ಆದ ಮೇಲ್ಗಡೆ ಬೇಸಿಗೆ ಕಾಲದಾಗ ಜನವರಿದ ನೀರು ಖಾಲಿ ಆಗ್ತಿತ್ತು, ಅಲ್ಲಿ ಬೆಳೆ ಬೆಳೆತಕ್ಕಂಥದ್ದು ನಮ್ಮದು ವಾಡಿಕೆ ಇದೆ. ಸೊ ಹೀಗಾಗಿ ಅಲ್ಲಿ ಎಲ್ಲ ಏನಪ್ಪಾ ಅಂದ್ರೆ OPV ಅಂತಾನೆ ಹೇಳ್ತೀವಿ. ಸೊ ಅವು ವೆರೈಟೀಸ್ ಇತ್ತೀಚೆಗೆ ಏನಾದ್ರೆ ಸಾಕಷ್ಟು ಹೈಬ್ರಿಡ್ಸ್ ಇದಾವೆ. ಎಲ್ಲಾ ಕಂಪನಿಗಳಲ್ಲಿ ಹೈಬ್ರಿಡ್ಸ್ ಬಂದಿದಾವೆ. ಓಪಿವಿ ತಳಿಗಳು ಏನ, ಹಳೆ ತಳಿಗಳು ಏನಪ್ಪ ಎದಕ್ಕೆ ಉಪಯೋಗಪ್ಪ ಅಂದ್ರೆ ಆ ಬೀಜಗಳನ್ನ ನಾವು ಮತ್ತೆ ಉಪಯೋಗ ಮಾಡಲಿಕ್ಕೆ ಆಗ್ತಿತ್ತು. ಇವಾಗಿನ ಹೈಬ್ರಿಡ್ಸ್ ತಳಿಗಳು ನೀವು ನೋಡಿರ್ಬೋದು, ಅವಾಗ ನಾವು ಒಂದು ಕಲ್ಲಂಗಡಿ ಎಲ್ಲೋ ತಿಂದ್ರೆ ಎಲ್ಲೋ ತಿಪ್ಪಿಯಾಗಿ ಬಿದ್ದಿತ್ತಂದ್ರೆ ಮತ್ತೆ ಅದು ಹಣ್ಣು ಬಿಡ್ತಿತ್ತು. ಸೊ ಇವಾಗಿನ ತಳಿಗಳು ಹಾಗೆಲ್ಲ ಹೈಬ್ರಿಡ್ಸ್. ಸೊ ಒಂದ್ಸರಿ ಬೀಜ ನಾಟಿ ಮಾಡಿದ್ಮೇಲೆ ನೆಕ್ಸ್ಟ್ ಅದು ಮಲ್ಟಿಪ್ಲಿಕೇಶನ್ ಆಗೋದಿಲ್ಲ. ಸೊ ಹಾಗಾಗಿ ನಮ್ಮ ಮಾರುಕಟ್ಟೆಯಲ್ಲಿ ಬಹಳಷ್ಟು ಹೈಬ್ರಿಡ್ಸ್ ತಳಿಗಳಿದ್ದಾವೆ. ನಮಗೆ ಮೊದಲನೇದಾಗಿ ಹೇಳಬೇಕಾದ್ರೆ ವೆರೈಟಿ ಜೇನ್ ಅಂತ ಹೇಳದಲ್ಲ, ಓಪನ್ ಪಾಲಿನೇಟೆಡ್ ವೆರೈಟಿ ಅಂತ ಏನ್ ಹೇಳಿದಿವಲ್ಲ. ಸೊ ಅವು ಏನಪ್ಪ ಅಂದ್ರೆ ನಮ್ಮ IHR ಭಾರತೀಯ ತೋಟಗಾರಿಕಾ ಸಂಸ್ಥೆ ಅಭಿವೃದ್ಧಿಪಡಿಸಿರ್ತಕ್ಕಂತ ತಳಿಗಳಾದಂತ ಅರ್ಕ ಮಾಣಿಕ್ ಇದೆ, ಅರ್ಕ ಜ್ಯೋತಿ ಇದೆ, ಅರ್ಕ ಶ್ಯಾಮ ಅಂತ. ಈ ಬೀಜಗಳು ಕೂಡ ನೆಕ್ಸ್ಟ್ ನಿಮಗೆ ಮುಂದಿನ ಬೆಳೆಗೆ ಬೀಜಗಳನ್ನು ಕೂಡಿ ಇಟ್ಟರೆ ಮತ್ತೆ ನಾಟಿ ಮಾಡಲಿಕ್ಕೆ ಉಪಯೋಗ ಆಗ್ತಬಹುದು. ಆದ್ರೆ ಇತ್ತೀಚೆಗೆ ಪ್ರಚಲಿತವಾಗಿ ತಳಿಗಳು ತಾವು ನೋಡಿರುವ ಹಾಗೆ ಹೈಬ್ರಿಡ್ಸ್ ತಳಿಗಳು ಇದಾವೆ, ಬೇರೆ ಬೇರೆ ಕಂಪನಿಗಳದ್ದು ಇದಾವೆ. ಸಿಂಬಾ ಆಗಿರ್ಬಹುದು, ಶುಗರ್ ಕ್ವೀನ್ ಆಗಿರ್ಬಹುದು, ಮತ್ತೆ ಜುಬಿಲಿ, ಮತ್ತೆ ಮ್ಯಾಕ್ಸ್ ಅಂತಿದೆ, ಮೆಲೋಡಿ, ದಿಲ್ಕಾಶ್, ಸೊ ಎಲ್ಲ ಬೇರೆ ಬೇರೆ ತಳಿ, ಸೆಮಿನೀಸ್ ಕಂಪನಿ ಇದೆ, ಸಿಂಜೆಂಟಾ ಕಂಪನಿ, ಎಲ್ಲ ಬೆಳೆಗಳು ಪ್ರೈವೇಟ್ ಹೈಬ್ರಿಡ್ಸ್ ಗಳನ್ನ ಈ ನಮ್ಮ ಪ್ರಚಲಿತವಾಗಿ ಮಾರುಕಟ್ಟೆಯಲ್ಲಿ ಇದೆ. ಸೊ ಓಪಿವಿ ಎಷ್ಟು ಬೀಜಗಳು ಬೇಕಪ್ಪ ಅಂದ್ರೆ ನಾವು ನಮ್ಮ IHR ಅಂತ ಹೇಳಿದೀವಲ್ಲ, ಅಲ್ಲಿ ಏನಪ್ಪ ಅಂದ್ರೆ 1-1.5 kg ಬೀಜಗಳು 1 ಎಕರೆಗೆ ಬೇಕಾಗುತ್ತೆ. ಆದ್ರೆ ಅವು ಏನು ಹೈಬ್ರಿಡ್ಸ್ ಏನ್ ಹೇಳಿದೀವಲ್ಲ, ಅವು ಏನಪ್ಪ ಅಂದ್ರೆ 300-400 grams 1 ಎಕರೆಗೆ ಬೀಜಗಳನ್ನ ಬೇಕಾಗತ್ತೆ. ಸೊ ಸಸಿಗಳು ನಾಟಿ ಮಾಡುವುದು ಏನಪ್ಪಾ ಅಂದ್ರೆ ಸುಮಾರು 6,000 ಸಸಿಗಳು 1 ಎಕರೆಗೆ ಬೇಕಾಗತ್ತೆ. ಸರ್, ಈಗ ಕಲ್ಲಂಗಡಿ ಅಂದ್ರೆ ನಾವು ತಿನ್ಲಿಕ್ಕೆ ಬಹಳಷ್ಟು ಇದನ್ನು ಬಳಕೆ ಮಾಡೋದು, ನಾವು ಬೇಸಿಗೆ ಕಾಲದಲ್ಲಿ ಪ್ರತಿಯೊಬ್ರು ತಿನ್ನಂತದ್ದು. ಈಗ ನನ್ನ ಪ್ರಶ್ನೆ ಏನಪ್ಪಾ ಅಂದ್ರೆ ನಾವೇ ಜಾಸ್ತಿ ತಿನ್ನೋದ್ರಿಂದ ಅದರ ನಮ್ಮ ರೈತರು ಏನ್ ಮಾಡ್ತಿರ್ತಾರೆ, ಫಲ ಚೆನ್ನಾಗಿ ಬರಲ ಅಂತ ರಾಸಾಯನಿಕಗಳನ್ನ ಜಾಸ್ತಿ ಬಳಸೋದು, ರಾಸಾಯನಿಕ ಗೊಬ್ಬರಗಳನ್ನ ಜಾಸ್ತಿ ಹಾಕಂತದ್ದು, ಇಂಥದ್ ಎಲ್ಲ ಇರ್ತಾವ. ಇನ್ ನಮ್ಮ ಈ ಕಲ್ಲಂಗಡಿ ಬೆಳೆ ಅಂತ ರೈತರಿಗೆ ಯಾವ ರೀತಿ ಗೊಬ್ಬರನ ಬಳಸಬೇಕು, ಸಾವಯವ ಇರ್ಬೋದು ರಾಸಾಯನಿಕ ಇರ್ಬೋದು, ಯಾವ ರೀತಿ ಬಳಸಿದ್ರೆ ಯಾವ್ದೇ ತೊಂದರೆ ಇಲ್ದಂಗ ಅದನ್ನ ನಾವು ಸೇವನೆ ಮಾಡ್ಲಿಕ್ಕೆ ಒಳ್ಳೇದು ಅಂತ ಹೇಳ್ತೀರಾ? ಸೊ ಮೊದಲನೇದಾಗಿ ಬೇಸಾಯ ನಾವು ಕ್ರಮಗಳು ಹೇಳಬೇಕಾದ್ರೆ, ನಾವು ಮೊಟ್ಟ ಮೊದಲನೇದಾಗಿ ಯಾವುದೇ ಬೆಳೆ ಬೆಳಿಬೇಕಾದ್ರೆ ಮೊದಲು ನಾವು ಚೆನ್ನಾಗಿ ಭೂಮಿಯನ್ನು ಹದವನ್ನು ಮಾಡಬೇಕು. ಎಲ್ಲಾ ಅದರದ್ದು ಕಸವನ್ನು ಮತ್ತು ಗುಂಟೆಗಳನ್ನು ತೆಗೆದು ಸೊ ಚೆನ್ನಾಗಿ ನಾವು ಏನಪ್ಪ ತಿಪ್ಪಿ ಗೊಬ್ಬರವನ್ನು ಹಾಕಬೇಕಾಗದಂತೂ ಸರ್ವಸಾಮಾನ್ಯವಾಗಿದೆ. ನಾವು ಸಾವಯವ ಮತ್ತು ರಾಸಾಯನಿಕ ಗೊಬ್ಬರದ ಜೊತೆಗೆ ನಾವು ಬೆಳೆದಿವಂದ್ರೆ ನಮಗೆ ಹೆಚ್ಚಾಗಿ ಇಳುವರಿ ಮತ್ತು ಒಳ್ಳೆಯ ಕ್ವಾಲಿಟಿಯಾದ ಹಣ್ಣುಗಳನ್ನು ನಾವು ಪಡೆಯಬಹುದು. ಸೊ ಹೀಗಾಗಿ ಸಾವಯವ ಗೊಬ್ಬರ ಅಂತಂದಾಗ ತಿಪ್ಪಿ ಗೊಬ್ಬರ ಅಥವಾ ಯಾವ್ದಾದ್ರು ಗೊಬ್ಬರ ಏನಪ್ಪ ಅಂದ್ರೆ ಸುಮಾರು 8-10 tons ಪ್ರತಿ ಎಕರೆಗೆ ನಾವು ಸಾವಯವ ಗೊಬ್ಬರ, ಅದರ ಜೊತೆಗೆ ಬೇವಿನ ಹಿಂಡಿ 40 kg 1 ಎಕರೆಗೆ ನಾವು ಭೂಮಿಯ ಹದ ಮಾಡುವಾಗ ಕೊಡ್ತಕ್ಕಂಥದ್ದು ಶಿಫಾರಸಾಗತಕ್ಕಂಥದ್ದು ಗೊಬ್ಬರ. ಕಲ್ಲಂಗಡಿ ಬೇಸಾಯ ಅನ್ನೋದು ಹೇಗಾಗಿದೆಯಪ್ಪ ಅಂದ್ರೆ ಮಲ್ಚಿಂಗ್ ಪೇಪರ್ ಪ್ಲಾಸ್ಟಿಕ್ನ ಹೊದಿಕೆಯಲ್ಲೇನೆ ನಾವು ಚೆನ್ನಾಗಿ ಏರುಮಡಿ ಮಾಡಿದ್ರೆ ಚೆನ್ನಾಗಿ ಇಳುವರಿ ಬರ್ತಾ ಇದೆ. ನಾವು ಮುಂಚೆ ಎಲ್ಲ ಏನ್ ಮಾಡ್ತಾ ಇದ್ರೆ ರಿಜ್ಜಸ್ ಲೈನ್ ನಲ್ಲಿ ನಾವು ಸೋವಿಂಗ್ ಮಾಡ್ತಾ ಇದೀವಿ. ಸೊ ಇತ್ತೀಚೆಗೆ ರೋಗಗಳು ಮತ್ತು ಕೀಟಗಳ ಬಾಧೆ ಮತ್ತು ಇಳುವರಿ ಕಡಿಮೆ ಬರುವುದರಿಂದ ಏರುಮಡಿ ಮಾಡುವುದರಿಂದ ಪ್ಲಾಸ್ಟಿಕ್ ಹೊದಿಕೆ ಮತ್ತು ಡ್ರಿಪ್ ಹನಿ ನೀರಾವರಿ ಪದ್ಧತಿ ಅಳವಡಿಸಿಕೊಂಡಾಗ ನಮಗೆ ಇಳುವರಿ ಸುಮಾರು 1 ಎಕರೆಗೆ ಏನಿಲ್ಲ ಅಂದ್ರೂ 15-18 tons ಇಳುವರಿಗೂ 1 ಎಕರೆಗೆ ನಾವು ಪಡಿತಾ ಇದ್ವಿ. ಸೊ ಇದು ಏನಪ್ಪಾ ಅಂದ್ರೆ ನಾವು ಸಾವಯವ ಬೇವಿನ ಹಿಂಡಿ ಮತ್ತು ತಿಪ್ಪಿ ಗೊಬ್ಬರ ಮತ್ತು ಎರೆಹುಳು ಗೊಬ್ಬರ 1 ಎಕರೆ ಏರುಮಡಿಯಲ್ಲಿ ಹಾಕಿ ಭೂಮಿ ಹದ ಮಾಡಬೇಕು. ಆಮೇಲೆ ನಾವು ಬೆಡ್ ಮಾಡಬೇಕಾಗತ್ತೆ. ಸೊ ಏರುಮಡಿ ಅಂತ ಹೇಳಿದೆ. ಸೊ 1 ಏರುಮಡಿ 4 feet ಸೊ 120 cm ಅಂತರ ಸಾಲಿಂದ ಸಾಲಿಗೆ 30 cm ಎತ್ತರ ಬೆಡ್ಗಳನ್ನು ಹಾಕಿ ಆ ಬೆಡ್ ನಾವು ಪ್ರಿಪೇರ್ ಮಾಡುವಾಗ ಈ ಸಾವಯವ ಗೊಬ್ಬರ ಮತ್ತು ನಾವು ಯೂರಿಯಾ DAP ಪೊಟ್ಯಾಶ್ ಈ ಗೊಬ್ಬರಗಳನ್ನ ಮೊದಲಿಗೆ ಹಾಕಿ ಆಮೇಲೆ ನಾವು ಏನ್ ಮಾಡಬೇಕು ಅಂದ್ರೆ ಇವನ್ ದೆನ್ ನಾವು ಹ್ಯೂಮಿಕ್ ಆಸಿಡ್ ಕೂಡ ಒಳಗಡೆ ಹಾಕಿ ನಾವು ಪ್ಲಾಸ್ಟಿಕ್ ಹೊದಿಕೆ ಮತ್ತು ಒಳಗಡೆ ಡ್ರಿಪ್ ಲೈನ್ ಹಾಕಿದ ಮೇಲ್ಗಡೆ ನಾವು ಪ್ಲಾಸ್ಟಿಕ್ ಹೊದಿಕೆ ಹಾಕಿ ಆದ್ಮೇಲೆ ಅಂತರ ಗಿಡದಿಂದ ಗಿಡಗಳಿಗೆ ಎಷ್ಟು ಅಂತರ ಅಂದ್ರೆ 60 cm ಅಂತರದಲ್ಲಿ ಒಂದು ಗಿಡ ಜಿಗ್ಜಾಗ್ ಅಂತ ಏನ್ ಹೇಳ್ತೀವಿ ಜಡ್ ಆಕಾರದ ದೂರದಲ್ಲಿ ನಾವು ಗಿಡಗಳನ್ನ ನಾಟಿ ಮಾಡ್ಕೊತ ಬರಬೇಕಾಗತ್ತೆ. ಕಲ್ಲಂಗಡಿಗೆ ಮುಖ್ಯವಾಗಿ ಅದು ಹೆಚ್ಚು ನೀರಿನ ಅಂಶವನ್ನ ಒಳಗೊಂಡಿರುವಂತದ್ದು ಹಣ್ಣು. ಕಲ್ಲಂಗಡಿ ಬೆಳೆಯಲ್ಲಿ ನೀರಿನ ಒಂದು ನಿರ್ವಹಣೆ ಹೇಗಿರಬೇಕು ಅಂತ ಹೇಳ್ತೀರಾ? ನಾವು ನೀರಿನ ಹೋಗೋಕ್ಕಿಂತ ಮೊದಲೇ ಗೊಬ್ಬರಗಳು ಕೆಲವೊಂದು ಏನಪ್ಪಾ ಅಂದ್ರೆ ಫರ್ಟಿಗೇಷನ್ ಅಂತ ಸೆಡ್ಯೂಲ್ ಇದೆ. ಹೆಚ್ಚಾಗಿ ರೈತರು ಏನಪ್ಪಾ ಅಂದ್ರೆ ಹನಿ ನೀರಾವರಿ ಮುಖಾಂತರನೇ ನೀರು ಬಿಡ್ತಾ ಇದ್ದಾರೆ. ಅಲ್ಲಿ ಏನಂದ್ರೆ ನೀರಿನಲ್ಲಿ ಕರಗ್ತಕ್ಕಂತ ಗೊಬ್ಬರಗಳನ್ನ ನಾವು ಕೊಡ್ಲೇಬೇಕಾಗತ್ತೆ. ಯಾಕಂದ್ರೆ ಎವ್ರಿ ಡೇ ಆಲ್ಮೋಸ್ಟ್ 65-70 ದಿನಗಳ ಈ ಬೆಳೆ ಇರುವುದರಿಂದ ಎವ್ರಿ 2-3 ಡೇಸ್ಗೆ ನಾವು ಗೊಬ್ಬರಗಳನ್ನು ಕೊಡ್ಲೇಬೇಕಾಗತ್ತೆ. ಸೊ ತಮಗೆ ಗೊತ್ತಿರುವ ಹಾಗೆ ಯೂರಿಯಾ, ಡಿಎಪಿ, ಪೊಟ್ಯಾಶ್ ಅಂತೂ ಇವೆಲ್ಲ ಮೇಜರ್ ನ್ಯೂಟ್ರಿಯಂಟ್ಸ್ ಅಂತ ಏನ್ ಹೇಳ್ತೀವಿ, ಇವು ಕಂಪಲ್ಸರಿ ಆಗಿ ಕೊಡ್ತೇವೆ. ಅದರ ಜೊತೆಗೆ ಏನಪ್ಪ ಅಂದ್ರೆ ನಾವು ಹ್ಯೂಮಿಕ್ ಆಸಿಡ್ ಕೂಡ ಹೆಚ್ಚಾಗಿ ಹಾಕಬೇಕಾಗತ್ತೆ. ಹ್ಯೂಮಿಕ್ ಆಸಿಡ್ ಏನಪ್ಪ ಅಂದ್ರೆ ಸುಮಾರು ಮಣ್ಣಿಗೆ ನೆನೆಸುವಾಗ 4-5 ml 1 liter ನೀರಿಗೆ ಹಾಕಿ, ಅಥವಾ ಪೋಲಿಯರ್ ಸ್ಪ್ರೇ 2-2.5 ml ಪ್ರತಿ ಲೀಟರ್ ನೀರಿಗೆ ಹಾಕಿ ಸಿಂಪರಣೆ ಮಾಡುವುದರಿಂದ ಬೇರುಗಳ ಬೆಳವಣಿಗೆ ಮತ್ತು ಮೇಲ್ಗಡೆ ಏನಪ್ಪಾ ಅಂದ್ರೆ ಚೆನ್ನಾಗಿ ಬೆಳವಣಿಗೆ ಆಗಲಿಕ್ಕೆ ಸಹಾಯ ಆಗುತ್ತದೆ. ಸೊ ತಮಗೆ ಗೊತ್ತಿರುವ ಹಾಗೆ ಯೂರಿಯಾ ಗೊಬ್ಬರ ಏನಪ್ಪಾ ಅಂದ್ರೆ 43 kg 1 ಎಕರೆಗೆ ನಾವು ಸಿಂಪರಣೆ ಮಾಡಬೇಕು. ಮೇಲು ಗೊಬ್ಬರ ಆಗಿ ನಾವು ಯೂರಿಯಾವನ್ನು ಕೊಡಬೇಕಾಗತ್ತೆ. ಅದೇ ರೀತಿಯಾಗಿ ಸಿಂಗಲ್ ಸೂಪರ್ ಫಾಸ್ಫೇಟ್ ಸುಮಾರು 125 kg 1 ಎಕರೆಗೆ ನಾವು ಸಿಂಗಲ್ ಸೂಪರ್ ಫಾಸ್ಫೇಟ್ ಗೊಬ್ಬರವನ್ನು ಮೂಲ ಗೊಬ್ಬರವಾಗಿ ಕೊಡಬೇಕು, ಮತ್ತು ಸುಮಾರು 50 kg ಮ್ಯೂರೇಟ್ ಆಫ್ ಪೊಟ್ಯಾಶ್ ಅನ್ನು ಪ್ರತಿ ಎಕರೆಗೆ ಕೊಡಬೇಕಾಗತ್ತೆ. ಅದರ ಜೊತೆಗೆ ಕ್ಯಾಲ್ಸಿಯಂ ಮತ್ತು ಬೋರಾನ್ ಲಘು ಪೋಷಕಾಂಶಗಳು ಬಹಳಷ್ಟು ಉತ್ತಮ. ಯಾಕಂದ್ರೆ ತಮಗೆ ಗೊತ್ತಿರುವ ಹಾಗೆ ಹಣ್ಣಿನಲ್ಲಿ ಏನಪ್ಪಾ ಅಂದ್ರೆ ಕ್ರ್ಯಾಕಿಂಗ್ ಮತ್ತೆ ಹಣ್ಣು ಉದುರುವುದು, ಕಾಯಿ ಉದುರುವುದು, ಇದರಿಂದ ಕ್ಯಾಲ್ಸಿಯಂ ಬೋರಾನ್ ಕೊರತೆ ಬಹಳಷ್ಟು ಕಲ್ಲಂಗಡಿ ಬೇಸಾಯಲ್ಲಿದೆ. ಸೊ ಅದು ಕೂಡ ಸುಮಾರು 3 gram 1 liter ನೀರಿಗೆ ಹಾಕಿ ಸಿಂಪರಣೆ ಮಾಡಿದ್ರೆ ಬಹಳಷ್ಟು ಉತ್ತಮ. ಇದು ಯಾವಾಗಪ್ಪ ಅಂದ್ರೆ ನಾಟಿ ಮಾಡಿದ 1 ತಿಂಗಳಿಗೆ ನಾವು ಕ್ಯಾಲ್ಸಿಯಂ ಬೋರಾನ್ ಗೊಬ್ಬರವನ್ನು ಕೊಟ್ಟರೆ ಹಣ್ಣನ್ನ ಒಡೆಯುವುದು ಮತ್ತು ಹೂ ಉದುರುವುದು, ಕಾಯಿ ಉದುರುವುದನ್ನು ತಡೆಗಟ್ಟಕ್ಕೆ ಬಹಳಷ್ಟು ಇದು ಆಗತ್ತೆ. ಸೊ ಅದೇ ರೀತಿಯಾಗಿ ನಾವು ಫರ್ಟಿಗೇಷನ್ ಅಂತ ಏನ್ ಹೇಳ್ತೀವಲ್ಲ, ಸೊ ಅದು ಏನಪ್ಪಾ ಅಂದ್ರೆ ಸುಮಾರು ನಾಟಿ ಮಾಡಿದ 5-10 ದಿನಗಳ ಒಳಗಾಗಿ ನಾವು 12-61-0 ಈ ಗೊಬ್ಬರವನ್ನಪ್ಪ ಅಂದ್ರೆ 5 gram ಪ್ರತಿ ಲೀಟರ್ ನೀರಿಗೆ ಹಾಕಿ ಸಿಂಪರಣೆ ಮಾಡಬಹುದು. ಅದರ ಜೊತೆಗೆ ಹ್ಯೂಮಿಕ್ ಆಸಿಡ್ 5 ml 1 liter ನೀರಿಗೆ ಹಾಕಿ ಹ್ಯೂಮಿಕ್ ಆಸಿಡ್ ಅನ್ನು ಕೊಡಬಹುದು. ಮತ್ತೆ 5-10 ದಿನಗಳ ಆದ ಮೇಲೆ 12-17 ದಿನಕ್ಕೆ ಏನಪ್ಪಾ ಅಂದ್ರೆ 12-61-0 ಅಂತೇನು ಗೊಬ್ಬರ ಇದೆ ಅಲ್ಲ, ಇದು 5 gram 1 liter ನೀರಿಗೆ ಹಾಕಿ ಸಿಂಪರಣೆ ಮಾಡಬೇಕು. ಅಥವಾ ಅದರ ಜೊತೆಗೆ ನ್ಯೂಟ್ರಿ ಬಿಲ್ಡ್ ಅಥವಾ ಇನ್ನಿತರ ಲಘು ಪೋಷಕಾಂಶಗಳು ಏನಪ್ಪಾ ಅಂದ್ರೆ 5 gram ಅಥವಾ 5 ml ಪ್ರತಿ ಲೀಟರ್ ನೀರಿಗೆ ಹಾಕಿ ಸಿಂಪರಣೆ ಮಾಡಬೇಕು. ಸೊ ಇದು 17ನೇ ದಿನದ. ಆದ ನಂತರ 19-24 ದಿನಗಳ ಒಳಗಾಗಿ N0-52-34 ಅಂತೇನು ಈ ಗೊಬ್ಬರ ಇದೆ, 5 gram ಪ್ರತಿ ಲೀಟರ್ ನೀರಿಗೆ ಕೊಡಬೇಕಾಗತ್ತೆ. ಮತ್ತು ನಾಟಿ ಮಾಡಿದ 1 ತಿಂಗಳ ಒಳಗಾಗಿ ನಾವು ಬೋರಾನ್ ಕ್ಯಾಲ್ಸಿಯಂ ಗೊಬ್ಬರ ಕೊಡಲೇಬೇಕು. 2 gram 1 liter ನೀರಿಗೆ ಹಾಕಿ ಬೋರಾನ್ ಕೊಡಬೇಕು. ಈ 24 ದಿನ ಆದಮೇಲೆ 26-32 ದಿನ ಏನಪ್ಪಾ ಅಂದ್ರೆ ಈ ಅವಧಿಯಲ್ಲಿ ಹೂ ಬಿಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಹಂತದ್ರಲ್ಲಿ 13-045 ಏನ್ ಗೊಬ್ಬರ ಇದೆ ಅಲ್ಲ, ಇದು 5 gram 1 liter ನೀರಿಗೆ ಹಾಕಿ ಸಿಂಪರಣೆ ಮಾಡಬೇಕು. ಅಥವಾ ನಾವು ಮೈಕ್ರೋ ನ್ಯೂಟ್ರಿಯಂಟ್ಸ್ ಅಂತ ಹೇಳ್ತೀವಿ, ಜಿಬ್ರಾಕ್ಸ್, ಫೈಟೋಜೈಮ್ ಮತ್ತೆ ಇನ್ನಾದ್ರ ಮಲ್ಟಿಪ್ಲೆಕ್ಸ್ ಯಾವ್ದಾದ್ರು ಕಂಪನಿಯ ಲಘು ಪೋಷಕಾಂಶಗಳು 1.5 ml ಪ್ರತಿ ಲೀಟರ್ ನೀರಿಗೆ ಹಾಕಿ ಸಿಂಪರಣೆ ಮಾಡಬೇಕು. ಸೊ ಈಗ ಏನಪ್ಪಾ ಅಂದ್ರೆ 33-39 ದಿನ ಈ ಹೂವಿನಿಂದ ಕಾಯಿ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ 39ನೇ ದಿನಕ್ಕೆ ಅಲ್ಲಿ ಏನಪ್ಪಾ ಅಂದ್ರೆ ಮ್ಯಾಗ್ನೀಸಿಯಂ ಸಲ್ಫೇಟ್ 4 gram 1 liter ನೀರಿಗೆ, ಅದೇ ರೀತಿಯಾಗಿ 0-0-50-34 ಗೊಬ್ಬರ ಏನಪ್ಪಾ ಅಂದ್ರೆ 3 gram ಪ್ರತಿ ಲೀಟರ್ ನೀರಿಗೆ ಹಾಕಿ ಸಿಂಪರಣೆ ಮಾಡಬೇಕಾಗತ್ತೆ. ಸೊ ಫ್ರೂಟಿಂಗ್ ಸ್ಟೇಜ್ ಅಂತ ಏನ್ ಹೇಳ್ತೀವಲ್ಲ, ನಾವು 40-46ನೇ ದಿನಕ್ಕೆ ಕಾಯಿ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅಲ್ಲಿ ಏನಪ್ಪಾ ಅಂದ್ರೆ 13-45 ಏನಂತ ಹೇಳ್ತೀವಲ್ಲ, ಈ ಗೊಬ್ಬರ ಏನಪ್ಪಾ ಅಂದ್ರೆ 5 gram ಪ್ರತಿ ಲೀಟರ್ ನೀರಿಗೆ ಹಾಕಿ ಸುಮಾರು 53 ದಿನಗಳ ಹೊರಗಾಗಿ ಈ ಗೊಬ್ಬರವನ್ನ ನಾವು ಕೊಡ್ಲೇಬೇಕಾಗತ್ತೆ. ಸೊ ಅದೇ ರೀತಿಯಾಗಿ ಇಲ್ಲಿ ಏನಪ್ಪಾ ಅಂದ್ರೆ ಕ್ಯಾಲ್ಸಿಯಂ ನೈಟ್ರೇಟ್, ಸೊ ಕ್ಯಾಲ್ಸಿಯಂ, ಬೋರಾನ್, ಮ್ಯಾಗ್ನೀಸಿಯಂ, ಜಿಂಕ್ ಬಹಳಷ್ಟು ಒಂದು ಹೂವು ಮತ್ತು ಕಾಯಿ ಆಗುವ ಸಮಯದಲ್ಲಿ ನಾವು ಈ ಗೊಬ್ಬರವನ್ನು ಕೊಡ್ಲೇಬೇಕಾಗತ್ತೆ. ಕ್ಯಾಲ್ಸಿಯಂ ನೈಟ್ರೇಟ್ ಏನಿದೆಯಲ್ಲ 5 gram ಪ್ರತಿ ಲೀಟರ್ ನೀರಿಗೆ ಕೊಡ್ಲೇಬೇಕಾಗತ್ತೆ. ಅದರ ಜೊತೆಗೆ 61-67ನೇ ದಿನ ಏನಿದೆಯಲ್ಲ ಇಲ್ಲಿ ಕೂಡ 0-0-50-34 ಗೊಬ್ಬರ. ಅದೇ ರೀತಿಯಾಗಿ 75-80ನೇ ದಿನಕ್ಕೆ ಅಲ್ಲಿ ಕೂಡ ನಾವು 13-0-45 ಗೊಬ್ಬರ 5 gram ಪ್ರತಿ ಲೀಟರ್ ನೀರಿಗೆ ಕೊಡಬೇಕಾಗತ್ತೆ. ನಾವು ಹಣ್ಣು ಕಟಾವು ಮಾಡುವ ಮಾರುಕಟ್ಟೆಗೆ ಏನಾದರೂ ಒಂದು 4-5 days ಬಿಫೋರ್ ಮೊದಲೇ ಏನಪ್ಪಾ ಅಂದ್ರೆ ಮಾಡೋದಿದೆ ಅಂತಂದಾಗ 82-87 ದಿನ ಅದು ಮ್ಯಾಕ್ಸಿಮಮ್ ಆಯ್ತು. ನಿಮ್ ತಲೆಯಲ್ಲಿ ಏನಿರ್ಬೇಕಂದ್ರೆ ಕಟಾವು ಮಾಡುವ ಒಂದು 5 ದಿನ ಮುಂಚೆ 0-0-52 ಅಂತ ಈ ಗೊಬ್ಬರ ಪ್ರತಿ 5 gram ಪ್ರತಿ ಲೀಟರ್ ನೀರಿಗೆ ಹಾಕೋದ್ರಿಂದ ಇದು ಏನಪ್ಪಾ ಅಂದ್ರೆ ಕಲರ್ ಬದಲಾವಣೆ, ಸೈಜು, ಸಕ್ಕರೆ ಅಂಶವನ್ನು ಹೆಚ್ಚು ಮಾಡಲಿಕ್ಕೆ ಇದು 0-0-50 ಅಂತ ಏನ್ ಹೇಳ್ತೀವಲ್ಲ ಇದು ಸಹಾಯ ಮಾಡುತ್ತದೆ. ಸೊ ಈ ತರದಾಗಿ ನಾವು ಒಂದು ಬೆಳವಣಿಗೆ ಹಂತ, ಒಂದು ಹೂವು ಬಿಡುವ ಹಂತ, ಇನ್ನೊಂದು ಏನಪ್ಪಾ ಅಂದ್ರೆ ಹಣ್ಣು, ಮತ್ತೆ ಇನ್ನೊಂದು ಕಟಾವು ಮಾಡುವ ಮುಂಚೆ ಈ ಅವಧಿಯಲ್ಲಿ ನಾವು ಗೊಬ್ಬರಗಳನ್ನ ಸರಿಯಾಗಿ ಪ್ರಮಾಣದಲ್ಲಿ ಕೊಟ್ಟರೆ ಇಳುವರಿ ಹೆಚ್ಚಾಗಿ ಮತ್ತು ಒಳ್ಳೆಯ ಫಸಲನ್ನು ನಾವು ಪಡೆಯಬಹುದು. ಇನ್ನು ನೀರಿನ ನಿರ್ವಹಣೆ ಬಗ್ಗೆ ಹೇಳ್ತಾರೆ ಅಂದ್ರೆ ಎಷ್ಟು ದಿನಕ್ಕೊಂದ್ಸರಿ ನೀರು ಬಿಡಬೇಕು? ಸೀಸನ್ ವೈಸ್ ತಮಗೆ ಗೊತ್ತಿರುವ ಹಾಗೆ ನೀರು ನಾವು ಪ್ರಾಪರ್ ಆಗಿ ಸ್ಟೇಜಿಗೆ ಕೊಡಬೇಕು. ಯಾಕಂದ್ರೆ ಬೆಳವಣಿಗೆ ಹಂತ, ಹೂವಿನಂತ ಮತ್ತು ಹಣ್ಣು ಕಾಯಿ ಆಗುವ ಹಂತದಲ್ಲಿ ನೀರು ಬಿಡಬೇಕಾದ್ರೆ ನಾವು ತೇವಾಂಶ ನೋಡಿಕೊಂಡು ನಾವು ನೀರು ಬಿಡಬೇಕಾಗುತ್ತೆ. ಎಕ್ಸಾಕ್ಟ್ಲಿ ಏನಕಂದ್ರೆ ವಾತಾವರಣದ ಮೇಲ್ಗಡೆ ನೀರನ್ನು ಬಿಡೋದು ಕಂಡೀಷನ್ ಆಗುತ್ತೆ. ಸೊ ಅಲ್ಲಿ ಏನಪ್ಪಾ ಅಂದ್ರೆ ನಾವು ಸುಮಾರು 5-6 ಲೀಟರ್ ಪ್ರತಿ ದಿವಸ ಪರ್ ಮೀಟರ್ ಸ್ಕ್ವೇರ್ಗೆ ನೀರನ್ನ ಕೊಡಬೇಕಾಗತ್ತೆ. ಅದು ತೇವಾಂಶದ ಅವಲಂಬನೆ ಇಟ್ಕೊಂಡು ನಾವು ನೀರನ್ನ ಕೊಡಬೇಕಾಗತ್ತೆ. ಯೂಶುವಲಿ ಏನಪ್ಪಾ ಅಂದ್ರೆ ಬೇಸಿಗೆ ಕಾಲ ಇರೋದ್ರಿಂದ 2 ಅಥವಾ 3 ದಿವಸಗೆ ನಾವು ಕಂಟಿನ್ಯೂಸ್ ಆಗಿ ನೀರನ್ನ ಕೊಡಬೇಕಾಗತ್ತೆ. ಸರಿ, ಈಗ ಹೂ ಬಿಡೋ ಹಂತ ಅಂತಾನೆ ಹೇಳಿದಿರ್ತಾವ, ಅಲ್ಲಿ ನಮಗೆ ಅಂದ್ರೆ ಫಲ ಕೊಡೋ ಒಂದು ಪ್ರಾರಂಭದ ಹಂತ ಅದು, ಕಾಯಿ ಕಟ್ಟೋದು ಅದ ನಂತರ. ಆ ಸಂದರ್ಭದಲ್ಲಿ ಹೂ ಬಿಟ್ಟ ಮೇಲೆ ಪರಾಗಸ್ಪರ್ಶ ಆಗ್ಬೇಕು ಅಂತ ಹೇಳ್ತಿರ್ತಾರೆ. ಇದರಲ್ಲಿ ಗಂಡು ಗಿಡಗಳು ಹೆಣ್ಣು ಗಿಡಗಳು ಬೇರೆ ಬೇರೆ ಇರ್ತಾವ, ಪರಾಗಸ್ಪರ್ಶ ಹೇಗೆ ನಡೆಯುತ್ತೆ ಅನ್ನೋದು ಸರ್? ಪರಾಗಸ್ಪರ್ಶದ ಬಹಳಷ್ಟು ನಾವು ಮಾತಾಡಬೇಕಾಗಿದೆ. ಯಾಕಂದ್ರೆ ಜೇನು ಸಾಕಾಣಿಕೆ ನಾವು ಎಲ್ಲಾ ರೈತರಿಗೆ ಒಂದು ಸಜೆಸ್ಟ್ ಮಾಡುವುದು, ಕಲ್ಲಂಗಡಿ ಬೆಳೆಯಲ್ಲಿ ಯಾರಾದ್ರೂ ರೈತರು ಬೆಳೆದಿದ್ರೆ ಒಂದು ಜೇನು ಪೆಟ್ಟಿಗೆ ಇನ್ಸ್ಟಾಲ್ ಮಾಡಿದ್ರೆ ಬಹಳಷ್ಟು ಉತ್ತಮ ಮತ್ತು ಹೆಚ್ಚಿಗೆ ಇಳುವರಿಯನ್ನ ಪಡೆಯಬಹುದು. ಇಲ್ಲಿ ಏನಪ್ಪಾ ಅಂದ್ರೆ ಪರಾಗಸ್ಪರ್ಶ ಡೈರೆಕ್ಟ್ ಆಗಿ ಏನಪ್ಪಾ ಅಂದ್ರೆ ಪಾಲಿನೇಷನ್, ಯಾವುದೇ ಒಂದು ಬೆಳೆಗೆ ಆ ಗಂಡು ಹೆಣ್ಣು ಪರಾಗಸ್ಪರ್ಶ ಆದ ಮೇಲ್ಗಡೆನೆ ಹಣ್ಣು ಆಗತ್ತೆ. ಸೊ ಹಾಗಾಗಿ ಇತ್ತೀಚೆಗೆ ನಮ್ಮಲ್ಲಿ ಎಲ್ಲಿಯೂ ಏನಪ್ಪಾ ಅಂದ್ರೆ ಆ ಜೇನು ನೊಣಗಳ ಸಂಖ್ಯೆ ಬಹಳಷ್ಟು ಕಡಿಮೆ ಆಗಿದೆ. ಸೊ ಆ ದೃಷ್ಟಿಯಿಂದ ನಾವು ಈ ಕಲ್ಲಂಗಡಿ ಬೆಳೆ ಬೆಳೆಯೋರು ಒಂದು ಜೇನು ಪೆಟ್ಟಿಗೆಯನ್ನ ಸಾಕಣೆ ಮಾಡಿದ್ರೆ ಹೆಚ್ಚಾಗಿ ಇಳುವರಿಯನ್ನ ಪಡೆಯಬಹುದು. ಸರ್, ತಾವ್ ಆಗ್ಲೇ ಹೇಳ್ತಾ ಇದ್ರೆ ನೀರಿನ ನಿರ್ವಹಣೆ, ಈ ಮಲ್ಚಿಂಗ್ ಎಲ್ಲ ಮಾಡ್ತಾರೆ, ಬೀಜ ನೆಟ್ಟು ಆಮೇಲೆ ಅಥವಾ ಸಸಿ ಇದ್ ಮಾಡಿದ್ರೆ ಅದು ತೇವಾಂಶನ ಹಿಡಿದಿಡುತ್ತೆ ಅಂತೇಳಿ, ಈ ಮಲ್ಚಿಂಗ್ ಮಾಡೋದ್ರಿಂದ ಏನು ಲಾಭ ಆಗುತ್ತೆ ಕಲ್ಲಂಗಡಿ ಬೆಳೆಗೆ ಅನ್ನೋದು? ಮಲ್ಚಿಂಗ್ ಮಾಡೋದ್ರದ್ದು ಉಪಯೋಗ ಏನಪ್ಪಾ ಅಂದ್ರೆ ಒಂದು ಮಣ್ಣಿನ ತೇವಾಂಶವನ್ನ ತಡೆಯುವುದು, ಮತ್ತೆ ನಾವು ಹಾಕಿದ ಗೊಬ್ಬರವನ್ನ ಆವಿಯಾಗೋದನ್ನ ತಡೆಗಟ್ಟುವುದು. ಮತ್ತೊಂದು ಏನಪ್ಪಾ ಅಂದ್ರೆ ಈ ನಾವು ಬೆಳೆಗೆ ಜೊತೆಗೆ ಕಲ್ಲಂಗಡಿ ಕಾಯಿಗೆ ಮಲ್ಚಿಂಗ್, ಈ ಸ್ಪೆಷಲ್ ಇಲ್ಲಿ ಹೇಳತಕ್ಕಂಥದ್ದು ಕಲ್ಲಂಗಡಿ ತಳಗಳು. ಯಾಕಂದ್ರೆ ಆ ಕಲ್ಲಂಗಡಿ ಹಣ್ಣು ನೆಲಕ್ಕೆ ತಾಗಿದಾಗ ಏನಾಗುತ್ತೆ ಅಂದ್ರೆ ಹಣ್ಣು ಕೊಳೆ ರೋಗ ಆಗುವ ಸಂಭವ ಇರುತ್ತದೆ. ಸೊ ಮತ್ತೆ ಕಲರ್ ನೀವು ನೋಡಿರಬಹುದು, ಒಂದು ಕೆಳಗಡೆ ಹಚ್ಚಿದಂತ ಕಲರ್ ಏನಪ್ಪಾ ಅಂದ್ರೆ ಹಳದಿ ಕಲರ್ ಆಗಿ ಅಥವಾ ವೈಟ್ ಕಲರ್ ಆಗಿ ಬೆಳೆಯುತ್ತದೆ. ಸೊ ಅದನ್ನ ಅವಾಯ್ಡ್ ಮಾಡಕೋಸ್ಕರ ನಾವು ಹಣ್ಣು ಆಗುವ ಸಮಯದಲ್ಲಿ 50-60 ದಿನಕ್ಕೆ ಕೆಳಗಡೆ ಮಲ್ಚಿಂಗ್, ಯಾವ್ದಾದ್ರು ನಾವು ರೈಸ್ ಇದು ಆಗಿರಬಹುದು ಅಥವಾ ಕೊಟ್ಟಿಗೆದು ಏನಾದ್ರೂ ಒಂದು ಸಾವಯವ ತಳಗಡೆ ಇಟ್ಟಾಗ ಆ ವೈಟ್ ಕಲರ್ ಅನ್ನ ಅವಾಯ್ಡ್ ಮಾಡೋದಕ್ಕೆ ಮಲ್ಚಿಂಗ್ ಅನ್ನ ನಾವು ಹಾಕಬೇಕಾಗತ್ತೆ. ಈಗ ಬೇರೆ ಬೇರೆ ಬೆಳೆಗಳಲ್ಲಿ ಈ ಕುಡಿಚೂಟದು ಅಂತೆಲ್ಲ ಹೇಳ್ತಾರೆ ಕೆಲವೊಂದು ಇದರಲ್ಲಿ, ಈ ಕಲ್ಲಂಗಡಿಯಲ್ಲಿ ಏನಾದರೂ ಆತರ ಕಟಿಂಗ್ ಮಾಡುವಂತದ್ದು, ಗಿಡಗಳನ್ನು ಕತ್ತರಿಸುವಂತದ್ದು ಅಂದ್ರೆ ಹೆಚ್ಚು ಬ್ರಾಂಚಸ್ ಬರಲಿ ಆತರ ಏನಾದರೂ ಇದೆಯಾ? ಹೆಂಗ ಇಲ್ಲಿ ರೈತರು ಏನಪ್ಪಾ ಅಂದ್ರೆ ಪಿಂಚಿಂಗ್ ಜಾಸ್ತಿ ಈ ಬೆಳೆಯಲ್ಲಿ ಇಲ್ಲ, ಬಟ್ ಆದ್ರೂ ಕೂಡ ಏನಪ್ಪಾ ಅಂದ್ರೆ ನಾವು ಈ ಕಲ್ಲಂಗಡಿಯ 1 ಮೀಟರ್ ಹೈಟ್ ಏನು ಬೆಳೆ ಬೆಳೆದಾಗ ನಾವು ಕಟ್ ಮಾಡಿದ್ರೆ ಸುಮಾರು ಒಂದು ಗಿಡದಲ್ಲಿ 3-4 ಹಣ್ಣುಗಳು ಸಾಕು. ಸೊ ಹೆಚ್ಚಾಗಿ ಕಾಯಿಗಳಾಗಿರ್ಬೋದು, ಹೂಗಳಾಗಿರ್ಬೋದು ಅಥವಾ ಬೆಳವಣಿಗೆ ಎಕ್ಸೆಸ್ ಕಲ್ಲಂಗಡಿ ಬೆಳೆ ಬೆಳೆಯುತ್ತದೆ ಅಂತವನ್ನ ಕಟ್ ಮಾಡಿದ್ರೆ ನಮಗೆ ನಿಶ್ಚಿತ ಒಂದು ಕ್ವಾಲಿಟಿ ಹಣ್ಣಿನ ಗಾತ್ರ ಚೆನ್ನಾಗಿ ಆಗುತ್ತೆ, ಜೊತೆಗೆ ಕ್ವಾಲಿಟಿ ಹಣ್ಣನ್ನು ಪಡೆಯುವುದಕ್ಕೆ ಪಿಂಚಿಂಗ್ ಅನ್ನು ಮಾಡಬಹುದು. ಸೊ ಮಿನಿಮಮ್ ಅಂದ್ರೆ ಒಂದು ಗಿಡ 1 ಮೀಟರ್ ಬೆಳೆದ್ರೆ ಅದನ್ನ ನಾವು ಪಿಂಚಿಂಗ್ ಕೂಡ, ಒಂದು ಗಿಡಕ್ಕೆ ನಾವು 3-4 ಹಣ್ಣುಗಳನ್ನ ಬಿಡಬಹುದು. ಅಂದ್ರೆ ನಾವು ಹೆಚ್ಚು ಸಣ್ಣ ಸಣ್ಣ ಹಣ್ಣು ಆಗೋದಕ್ಕೆ ಬದಲಾಗಿ ಮಾರುಕಟ್ಟೆಯಲ್ಲಿ ಒಳ್ಳೆ ಬೆಲೆ ಇರಲಿ. ಯಾಕಂದ್ರೆ ಸಣ್ಣ ಯೂಶುವಲಿ ನೋಡಿದ ಹಾಗೆ 3-4 ಕೆಜಿಯನ್ನ ರೈತರು ಇದು ಮಾಡ್ತಾರೆ. ಸೊ ಅಲ್ಲಿ 1 ಕೆಜಿ 1.5 ಕೆಜಿ ಆದಾಗ ನಮಗೆ ಮಾರುಕಟ್ಟೆಯಲ್ಲಿ ದರ ಕಡಿಮೆ ಆಗುತ್ತೆ. ಹೀಗಾಗಿ ಕೆಲವೊಬ್ಬರು ರೈತರು ಏನ್ ಮಾಡ್ತಾ ಇದಾರೆ, ಒಂದು ಬಳ್ಳಿಗೆ ಸುಮಾರು 8-10 ಕಾಯಿಗಳನ್ನು ಬಿಡ್ತಾರೆ. ಸೊ ಅಂತದನ್ನ ಬಿಡಬಹುದು. ಆದ್ರೆ ಏನಾಗ್ತದೆ, ಮಾರುಕಟ್ಟೆಯಲ್ಲಿ ನಮಗೆ ರೇಟ್ ಚೆನ್ನಾಗಿ ಸಿಗೋದಿಲ್ಲ, ಒಳ್ಳೆ ಗುಣಮಟ್ಟದ ಹಣ್ಣುಗಳನ್ನ ಆಗೋದಿಲ್ಲ. ಅದಕ್ಕಾಗಿ ಒಂದು ಬಳ್ಳಿಯಲ್ಲಿ ಸುಮಾರು 3-4 ಏನಪ್ಪಾ ಅಂದ್ರೆ ಹಣ್ಣುಗಳು ಬಿಟ್ಟರೆ ಗಾತ್ರವೂ ಚೆನ್ನಾಗಿ ಕ್ವಾಲಿಟಿಯೂ ಚೆನ್ನಾಗಿ ಆಗಲಿಕ್ಕೆ ಸಹಾಯ ಆಗುತ್ತೆ. ಈಗ ನಮ್ಮ ರೈತರು ಏನಂತಾರೆ, ರೇಟ್ ಚೆನ್ನಾಗಿದೆ ಅಂದ್ಕೊಡ್ಲೆ ಇನ್ನೂ ಅದು ಸರಿಯಾಗಿ ಹಣ್ಣು ಬಲ್ತಿರಲ್ಲ, ಒಂದೊಂದು ಸಮಯದಲ್ಲಿ ಅದನ್ನ ಕೊಯ್ಲು ಮಾಡ್ತಾರೆ, ಮತ್ತೆ ಬೇಗ ಮಾರ್ಕೆಟ್ ತಗೊಂಡಾಗ ಒಂದು ಧಾವಂತದಲ್ಲಿ ಇನ್ನೂ ಟೈಮ್ ಐತೆ ಅನ್ನೋದನ್ನ ಮೊದಲೇ ಕಟ್ ಮಾಡಿರ್ತಾರೆ. ಯಾವ ಸಮಯ ಕರೆಕ್ಟ್ ಆಗಿ ಅಂದ್ರೆ ಎಷ್ಟು ದಿನದಲ್ಲಿ ಇದನ್ನ ಅವರು ಕೊಯ್ಲು ಮಾಡಬೇಕು, ಯಾವ ಸಮಯದಲ್ಲಿ ಕೊಯ್ಲು ಮಾಡಿದ್ರೆ ಅವರಿಗೆ ಒಳ್ಳೇದು ಅಂತ ಹೇಳ್ತಾರ? ಈ ಕಲ್ಲಂಗಡಿ ಬೇಸಾಯ ಏನಪ್ಪಾ ಅಂದ್ರೆ 65-75 ದಿನಗಳವರೆಗಾಗಿ ಇದನ್ನ ಕಟಾವಿಗೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಮೊದಲನೇದ ಏನಪ್ಪಾ ಅಂದ್ರೆ ನಾವೇನ್ ಹೇಳಿದೀವಲ್ಲ, ಆ ರಿಂಡು ಕೆಳಗಡೆದ ಏನಪ್ಪಾ ಅಂದ್ರೆ ಹಳದಿ ಆಕಾರ ಆಗಿರ್ಬೇಕು, ಮತ್ತೆ ಡಲ್ ಸೌಂಡ್ ಟಬ್ ಟಬ್ ಟಬ್ ಸೌಂಡ್ ಅಂತ ಏನ್ ಹೇಳ್ತೀವಲ್ಲ ಅದು, ಮತ್ತೆ ಆ ಮುಂದಿನ ಚೂಪಾದ ಒಂದು ಹೂ ಬೆಳೆದು ಒಣಗಿರ್ತೈತಿ, ಅದನ್ನ ನಾವು ಟಚ್ ಮಾಡಿದಾಗ ಇಮಿಡಿಯೇಟ್ ಆಗಿ ಬೀಳುತ್ತೆ. ಒಂದ್ ವೇಳೆ ಬೀಳಿಲ್ಲ ಅಂದ್ರೆ ಇನ್ನೂ ಮ್ಯಾಚ್ಯೂರ್ ಆಗಿಲ್ಲ. ಮತ್ತೊಂದು ಏನಪ್ಪ ಅಂದ್ರೆ ನಾವು ಸುಮಾರು 65-70 ದಿನ ಆದ ಮೇಲ್ಗಡೆ ಒಂದ್ ಯಾವ್ದಾದ್ರು ಹಣ್ಣನ್ನ ಕಟ್ ಮಾಡಬೇಕು. ಸೊ ಕಟ್ ಮಾಡಿದಾಗ ಅದ್ರ ಒಳಗಿನ ಬೀಜಗಳು ಏನಿದಾವೆಲ್ಲ, ಸೊ ಅವು ಏನಪ್ಪ ಕಪ್ಪು ಕಲರ್ದ ಚೇಂಜ್ ಆಗಿರ್ಬೇಕು. ಹಸಿರು ಅಥವಾ ಬಿಳಿ ಕಲರ್ದಿದ್ದು ಅಂದ್ರೆ ಇನ್ನೂ ಇಮ್ಯಾಚ್ಯೂರ್ ಅಂತ ಹೇಳುತ್ತೇವೆ. ಸೊ ಯಾವಾಗ ಹಣ್ಣು ಮ್ಯಾಚ್ಯೂರ್ ಆಗಿದೆ ಅಥವಾ ಹಣ್ಣು ನಮಗೆ ತಿಲ್ಲಕ್ಕೆ ಕಪ್ಪು ಕಲರ್ದ ಬೀಜಗಳ ಚೇಂಜ್ ಆಗಿತ್ತಂದ್ರೆ ಅದು ಕಟಾವ್ ಮಾಡ್ಲಿಕ್ಕೆ ಸೂಕ್ತವಾದ ಹಣ್ಣು ಅಂತ ಹೇಳ್ಬಹುದು. ಬೆಳೆ ಬಂದಿರ್ತತೆ, ಮಾರ್ಕೆಟ್ ಅಲ್ಲಿ ರೇಟ್ ಇರೋದಿಲ್ಲ, ಕೊಯ್ಲು ಮಾಡಬೇಕು, ಅನಿವಾರ್ಯವಾಗಿ ಕೊಯ್ಲು ಮಾಡ್ತಾರೆ. ಅದನ್ನ ಒಂದ್ ವೇಳೆ ಮಾರುಕಟ್ಟೆಯಲ್ಲಿ ಅದ್ರ ಬೆಲೆ ಸಿಗಲಿಲ್ಲ ಅಂದ್ರೆ ಕೆಲವರು ಸಂಗ್ರಹಣೆ ಮಾಡಿದಂತ ಸಂದರ್ಭನೂ ಬರಬಹುದು. ಯಾವ ರೀತಿ ಸಂಗ್ರಹಣೆ ಮಾಡಿದ್ರೆ ಹಣ್ಣು ಕೆಡಲಾರ್ದಂಗೆ ವಾರ ಈ ತರ ಇಟ್ಕೊಳ್ಳಿಕ್ಕೆ ಸಾಧ್ಯ ಸಿಗುತ್ತಾ ಅನ್ನೋದು? ಮಾರುಕಟ್ಟೆಯಲ್ಲಿ ನಾವು ಈಗ ದರ ಆಗಿರ್ಬೋದು ಅಥವಾ ಒಮ್ಮಿಗೆ ಮಾರ್ಕೆಟ್ ಗ್ಲಟ್ ಅಂತ ಹೇಳ್ತೀವಿ, ಒಮ್ಮಿಗೆ ಎಲ್ಲಾ ಫಸಲನ್ನ ಮಾರುಕಟ್ಟೆಯಲ್ಲಿ ಬಂದಿರ್ತೈತಿ. ಸೊ ಇಲ್ಲಿ ಏನಪ್ಪಾ ಅಂದ್ರೆ ಜಾಗರೂಕತ್ವವಾಗಿ ನಾವು ಹಣ್ಣುಗಳನ್ನು ಕೂಡಿಡಬಹುದು. ಎಷ್ಟು ದಿವಸ ಇಡಬಹುದು? ಇಲ್ಲಿ ಕೂಡಿಡೋದಂದ್ರೆ ನಾವು ಓಪನ್ ಕಂಡೀಷನ್ ಅಲ್ಲಿ ಇಡೋದಲ್ಲ. ಸೊ ಇದಕ್ಕೆ ಆಪ್ಟಿಮಮ್ ಟೆಂಪರೇಚರ್ ಅಂತಿದೆ. ಯಾವುದೇ ಒಂದು ಬೆಳೆಗೆ ನಮ್ಮ ಟೆಂಪರೇಚರ್ ಮಿನಿಮಮ್ 36-38 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ಬೇಕಾಗುತ್ತೆ. ಸೊ ಅದೇ ತರ ಈ ಕಲ್ಲಂಗಡಿಯನ್ನ 15 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ನಲ್ಲಿ ಸುಮಾರು 15-20 ದಿನಗಳ ಹೊರಗಾಗಿ ಒಳ್ಳೆಯ ಕ್ವಾಲಿಟಿ ಇಡಲಿಕ್ಕೆ ಸಹಾಯವಾಗುತ್ತದೆ. ಸೊ ಟೆಂಪರೇಚರ್ ಬಹಳಷ್ಟು ಇಂಪಾರ್ಟೆಂಟ್. ಸೊ 15 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ 15 ದಿನಗಳ ಒಳಗಾಗಿ ನಾವು ಅಲ್ಲಿ ಶೇಖರಣೆ ಮಾಡಿ ಇಡಬಹುದು. ಈಗೆಲ್ಲ ಕೋಲ್ಡ್ ಸ್ಟೋರೇಜ್ ಅಂತ ಇರ್ತಾವ ಸರ್, ರೈತರು ಅಂತದನ್ನ ಬಳಸ್ಕೋಬಹುದು ಅಥವಾ ಇಲ್ಲಿ ಬೇರೆ ಒಂದು ದಾಸ್ತಾನು ಇಟ್ಟಿರ್ತಾರೆ, ಅದ್ರ ಜೊತೆಗೆ ಕಲ್ಲಂಗಡಿಯನ್ನು ಶೇಖರಣೆ ಮಾಡಿಟ್ಬೋದು ಅಥವಾ ಇದು ಸಪರೇಟ್ ಆಗಿ ಇಟ್ಟರೆ? ಇದು ಒಳ್ಳೆ ಕ್ವಶನ್. ಯಾಕಂದ್ರೆ ಕಲ್ಲಂಗಡಿ ಬೆಳೆಯೋದಕ್ಕೆ ಇದು ಏನಪ್ಪಾ ಅಂದ್ರೆ ಕಟಾವ್ ಆದ್ಮೇಲೂ ಕೂಡ ಇದರ ಇನ್ನೂ ರೆಸ್ಪಿರೇಷನ್ ಚಾಲು ಇರುತ್ತೆ ಅನ್ನೋದು. ಸೊ ನೀವು ಯಾವ್ದಾದ್ರೂ ಹಣ್ಣಿನ ಎತ್ತಲಿನ ಏನ್ ಪ್ರೊಡಕ್ಷನ್ ಆಗ್ತಕ್ಕಂತ ಹಣ್ಣುಗಳು ಇಟ್ಟರೆ ಬೇಗ ಹಣ್ಣಾಗುತ್ತೆ, ಅದ್ರ ಜೊತೆಗೆ ಕ್ವಾಲಿಟಿ ಏನಪ್ಪಾ ಅಂದ್ರೆ ಕಡಿಮೆ ಹಾಕೋತ ಬರ್ತೈತಿ. ಸೊ ಹೀಗಾಗಿ ಇದು ಹಣ್ಣುಗಳನ್ನ ಏನಪ್ಪಾ ಅಂದ್ರೆ ಆ ಇತ್ತಲಿನ ಪ್ರೊಡಕ್ಷನ್ ಮಾಡ್ತಕ್ಕಂತ ಹಣ್ಣುಗಳಲ್ಲಿ ಇದನ್ನ ಕೂಡಿ ಇರಬಾರ್ದು. ಮತ್ ನಾನು ಹೇಳದಾಗೆ ಮಿನಿಮಮ್ 15 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ಯಾವ್ದಾಗಿರ್ಬಹುದು, ನೀವು ಕೋಲ್ಡ್ ಸ್ಟೋರೇಜ್ ಆಗಿರ್ಬಹುದು ಅಥವಾ ಇನ್ನಿತರ ಯಾವ್ದಾದ್ರು ದಾಸ್ತಾನು ಗೋಡೌನ್ ನಲ್ಲಿ ಆಪ್ಟಿಮಮ್ ಟೆಂಪರೇಚರ್ 15-16 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ಇದ್ದಲ್ಲಿ ಅಲ್ಲಿ ಕೂಡ ಶೇಖರಣೆ ಮಾಡಿಟ್ರೆ ನಮಗೆ ಯಾವಾಗ ಮಾರುಕಟ್ಟೆ ರೇಟ್ ಅನ್ನ ಇದು ಆದಾಗ ನಾವು ಮಾರಾಟ ಮಾಡಬಹುದು. ತುಂಬಾ ಧನ್ಯವಾದ ಸರ್, ಸಾಕಷ್ಟು ಮಾಹಿತಿಯನ್ನ ತಾವು ತಿಳಿಸಿಕೊಟ್ರೆ. ಕಲ್ಲಂಗಡಿ ಯಾವ ಹವಾಮಾನಕ್ಕೆ ಸೂಕ್ತ, ಯಾವ ರೀತಿಯಾದ ತಳಿಗಳನ್ನು ಆಯ್ಕೆ ಮಾಡ್ಕೋಬೇಕು, ಏನೆಲ್ಲ ಬೇಸಾಯ ಕ್ರಮಗಳನ್ನು ಅನುಸರಿಸಿದ್ರೆ ನಮಗೆ ಒಳ್ಳೆ ಇಳುವರಿ ಮತ್ತು ಲಾಭದಾಯಕವಾಗಿ ನಾವು ಕಲ್ಲಂಗಡಿಯನ್ನ ಬೆಳೀಬಹುದು ಅನ್ನೋದ್ರ ಬಗ್ಗೆ ಬಹಳ ವಿವರವಾಗಿ ನಮ್ಮ ರೈತ ಬಾಂಧವರಿಗೆ ತಿಳಿಸಿಕೊಟ್ರೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ನಮ್ಮ ಆಕಾಶವಾಣಿ ಪರವಾಗಿ ತಮಗೆ ಧನ್ಯವಾದಗಳು, ನಮಸ್ಕಾರ. ತಮಗೂ ತುಂಬಾ ಧನ್ಯವಾದಗಳು. ಎಲ್ಲಾ ರೈತ ಬಾಂಧವರಿಗೆ ನಮಸ್ಕಾರಗಳು. ಇದುವರೆಗೆ ಕಲ್ಲಂಗಡಿ ಬೆಳೆಯ ಬೇಸಾಯ ಕ್ರಮಗಳು ಈ ಕುರಿತು ಕಲಬುರಗಿ ವಿಶ್ವವಿದ್ಯಾಲಯದ ತೋಟಗಾರಿಕಾ ಶಾಸ್ತ್ರ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾದ ಡಾ ಸತೀಶ್ ಕುಮಾರ್ ಕಾಳೆ ಅವರೊಡನೆ ನಡೆಸಿದ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಬಿ ಸಿದ್ದಣ್ಣ. ಇದುವರೆಗೆ ಕಲ್ಯಾಣ ಕೃಷಿ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಆತ್ಮಯೋಜನೆ, ಕೃಷಿ ಇಲಾಖೆ, ಕಲಬುರಗಿ. ಈಗ ಚಂದ್ರಮ್ಮ ದಬ್ಬೇನವರ್ ಹಾಗೂ ಸಂಗಡಿಗರಿಂದ ಸಂಪ್ರದಾಯದ ಪದಗಳನ್ನು ಕೇಳೋಣ. 18 ವರ್ಷಕ್ಕಿಂತ ಮೇಲ್ಪಟ್ಟ ಮಹಿಳೆಯರಿಗೆ ಎಲ್ಐಸಿಯ ಭೀಮಾ ಸಖಿ ಯೋಜನೆ ಇದು ಕೊಡುತ್ತೆ. ಎಲ್ಐಸಿ ಏಜೆಂಟ್ ಆಗುವ ತರಬೇತಿ ಷರತ್ತುಗಳ ಅನುಸಾರವಾಗಿ ಕಾರ್ಯನಿರ್ವಹಿಸಿದಲ್ಲಿ 3 ವರ್ಷದ ತನಕ ಸ್ಟೈಫೆಂಡ್ ಹಾಗೂ ಪಾಲಿಸಿಯ ಕಮಿಷನ್ ಕೂಡ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಎಲ್ಐಸಿ ಶಾಖೆಗೆ ಭೇಟಿ ಕೊಡಿ ಅಥವಾ ಎಲ್ಐಸಿ ಇಂಡಿಯಾ .in ಗೆ ವಿಸಿಟ್ ಮಾಡಿ. ಎಲ್ಐಸಿ ಸ್ವಾವಲಂಬಿ ನಾರಿ ಕೋಶಾಲಿ ಹಮಾರಿ. ಬಂಗಾರ ಲೇಪಾ ಬಂಗಾರ ರೇ ಪಾದ ತಳದಿದ ಜೋ ಬಂಗಾರ ರೇ ಪಾದ ತಳದಿದ ಜೋ ಬಂಗಾರ ರೇ ಪಾದ ತಳದಿದ ಜೋ ಕಂದಳತ ನಂತ ಮಂಗಲ ನೋತರ ಕಾಶಿದ ಕಾಶಿ ಬೇಡಿ ಜೋ ಕಾಶಿ ತ್ಯಾನಿ ಬೇಡಿ ಜೋ ಕಾಶಿ ಬೇಡಿ ಜೋ ಬೆಳಗಿಲ್ಲ ಜೋ ಬೆಳೆ ಬಟಾಲ ಬೆಳಗಿಲ್ಲ ಜೋ ಬೆಳೆ ಬಟಾಲ ಬೆಳಗಿಲ್ಲ ಕಾಣಯ ತಳ ನಾಟಿ ಹಸದಿಲ್ಲ ಜೋ ತಳ ನಾಟಿ ಹಸದಿಲ್ಲ ಟೆ ಹಸದಿಲ್ಲ ಜೋ ತಳ್ಳನವಾಟೆ ಹಸದಿಲ್ಲ ಜೋ ಜನಕ ಜನರ ಮಗಳು ಒನಕೆ ತೊಟ್ಟೆಲ ಕಟ್ಟೆ ಲವ ಕುಶನಂತ ಹಸರಿಟ್ಟೆ ಜೋ ಲವ ಕುಶನಂತ ಹಸರಿಟ್ಟೆ ಲವಕುಶನಂತ ಹೆಸರಿಡರಿ ಜೋ ಲವಕುಶನಂತ ಹೆಸರಿಡರಿ ಜೋ ಲವಕುಶನಂತ ಹೆಸರಿಡರಿ ಸೇತಮ್ಮ ರಾಮರ ಸರಣಿ ಹಿಡದಳೆ ಜೋ ರಾಮರ ಸರಣಿ ರಾಮರ ಸ್ವರಣಿ ಹಿಡದಾಳೆ ಜೋ ರಾಮರ ಸ್ವರಣಿ ಹಿಡದಾಳೆ ಜೋ ಎಂಟು ವರ್ಷಕ್ಕಿಂತ ಮೇಲ್ಪಟ್ಟ ಮಹಿಳೆಯರಿಗೆ ಎಲ್ಐಸಿ ಭೀಮಾ ಸಖಿ ಯೋಜನೆ ಇದು ಕೊಡುತ್ತೆ. ಎಲ್ಐಸಿ ಏಜೆಂಟ್ ಆಗುವ ತರಬೇತಿ ಷರತ್ತುಗಳ ಅನುಸಾರವಾಗಿ ಕಾರ್ಯನಿರ್ವಹಿಸಿದಲ್ಲಿ 3 ವರ್ಷದ ತನಕ ಸ್ಟೈಫೆಂಡ್ ಹಾಗೂ ಪಾಲಿಸಿಯ ಕಮಿಷನ್ ಕೂಡ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಎಲ್ಐಸಿ ಶಾಖೆಗೆ ಭೇಟಿ ಕೊಡಿ ಅಥವಾ ಎಲ್ಐಸಿ ಇಂಡಿಯಾ .in ಗೆ ವಿಸಿಟ್ ಮಾಡಿ. ಎಲ್ಐಸಿ ಸ್ವಾವಲಂಬಿ ನಾರಿ ಕೋಶಾಲಿ ಹಮಾರಿ. ಚಿಟ್ಟ ಕೇಳಾರಿ ಜನರಲ್ಲ ಕೋಲೆ ಚಿಟ್ಟ ಕೇಳಾರಿ ಜನ